ಅವ್ರಿಗೆ ಗೊತ್ತಿರುವಂಥ ವಿಚಾರಗಳು ಬೇಕಾದಷ್ಟಿದೆ. ಆದರೆ ಯುನೈಟೆಡ್ ನೇಷನ್ಸ್, ನಾವೇನು ಹೇಳ್ತೀವಿ ವಿಶ್ವಸಂಸ್ಥೆ, ಅದರ ಒಂದು ಅಂಗಸಂಸ್ಥೆ ಇದೆ, ಆಹಾರ ಮತ್ತು ಕೃಷಿ ಅಂಗಸಂಸ್ಥೆ, ಪ್ರತಿ ವರ್ಷ ಒಂದು ಘೋಷವಾಕ್ಯವನ್ನು ನೀಡುತ್ತೆ. ಇದು ಆ ವರ್ಷದ ಗುರಿ. ಕುತೂಹಲ ಆಗ್ತಿರ್ಬೋದಲ್ವಾ ನಿಮಗೆ? ಹೌದು, ಏನಪ್ಪ ಇದು, ಏನಿದು ಘೋಷವಾಕ್ಯ ಅಂತ. ಇದು ಒಂದು ಮೂರ್ನಾಲ್ಕು ಭಾಗದಲ್ಲಿದೆ, ನಾನು ಹೇಳ್ತಾ ಹೋಗ್ತೀನಿ, ಅದರ ಅರ್ಥ ಏನು ಅಂತ ನೀನೇ ಹೇಳಬೇಕು. ಆಯ್ತಪ್ಪ. ಉತ್ತಮ ಉತ್ಪಾದನೆ ಅಂದ್ರೆ ನಾವು ಬೆಳಿತೀವಲ್ಲ ಬೆಳೆ, ಉತ್ಪಾದನೆ ಚೆನ್ನಾಗಬೇಕು ಅಂತ. ಉತ್ತಮ ಪೋಷಣೆ ಅಂದ್ರೆ ಬೆಳೆಯೋದಷ್ಟೇ ಸಾಲದಿಲ್ಲ, ಪೋಷಣೆ ಕೂಡ ಚೆನ್ನಾಗಿರ್ಬೇಕು ಅಂತ ಇರಬಹುದೇನೋ. ಅಂದ್ರೆ ಅದನ್ನ ನಾವು ಚೆನ್ನಾಗಿ ಬಳಸೋ ಹಾಗೆ ಇರಬೇಕು, ಬಳಸಬೇಕು, ಬಳಸಿ ನಾವು ಚೆನ್ನಾಗಾಗಬೇಕು ಅಂತ. ಸರಿ. ಉತ್ತಮ ಪರಿಸರ ಅಂದ್ರೆ ನಮ್ಮ ಪರಿಸರ ಕೂಡ ಚೆನ್ನಾಗಿರ್ಬೇಕು, ಬೆಳೆ ಬೆಳೆಯೋ ಪರಿಸರ ಅಂತಾನ? ಬೆಳೆ ಬೆಳೆಯೋ ಪರಿಸರ, ನಾವು ಬದುಕೋ ಪರಿಸರ ಎಲ್ಲವೂ ಚೆನ್ನಾಗಿರ್ಬೇಕು. ಮತ್ತೆ ಇವೆಲ್ಲವನ್ನು ಒಳಗೊಂಡ ಹಾಗೆ ಜೀವನವನ್ನ ಉತ್ತಮ ಪಡಿಸಿಕೊಳ್ಳೋದಕ್ಕೆ ನಾವು ಸಾಂಘಿಕವಾಗಿ ಪ್ರಯತ್ನಿಸೋಣ. ಓಹೋ, ಅಂದ್ರೆ ಒಟ್ಟಿಗೆ ಅಂತ. ಸಹಕಾರಿ ಮನೋಭಾವದಿಂದ ಎಲ್ಲರೂ ಪ್ರಯತ್ನ ಪಟ್ಟರೆ ಈ ಗುರಿಯನ್ನ ನಾವು ಮುಟ್ಟೋದಕ್ಕೆ ಸಾಧ್ಯ ಅನ್ನಂತ ಆ ಘೋಷವಾಕ್ಯದ ಒಂದು ಅರ್ಥ. ಮುಖ್ಯವಾಗಿ ಇದು ಒಂದು ಸಾಲನ್ನ ಹೇಳುತ್ತೆ, ನಮ್ಮ ಇಂದಿನ ಕ್ರಿಯೆ ನಾಳಿನ ಭವಿಷ್ಯವನ್ನ ನಿರ್ಧರಿಸುತ್ತೆ. ಹೌದಪ್ಪ, ನಿಜ. ಯಾಕಂದ್ರೆ ಒಳ್ಳೆ ಉತ್ಪಾದನೆ, ಅದರಿಂದ ನಮಗ್ ಸಿಗುವಂತಹ ಪೌಷ್ಟಿಕಾಂಶ, ಆಮೇಲೆ ಅದಕ್ಕಾಗಿ ಉತ್ತಮ ಪರಿಸರ, ಇದೆಲ್ಲ ಇರಬೇಕು ಅಂದ್ರೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಪ್ರಯತ್ನ ಮಾಡಬೇಕು. ಈ ಒಟ್ಟಾಗಿ ಪ್ರಯತ್ನ ಮಾಡಿದ್ರೆ ಮುಂದೆ ನಮ್ಮ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ ಅಂತ. ಹೌದು, ಈ ರೀತಿಯ ಒಂದು ಉದ್ದೇಶದಿಂದ ಈ ವರ್ಷ ಈ ಗುರಿಯನ್ನ ಇಟ್ಕೊಂಡು ಎಲ್ಲ ರೈತ ಬಾಂಧವರು, ಜೊತೆಗೆ ಈ ಆಹಾರ ಹಾಗೂ ಪೋಷಣೆಗೆ ಸಂಬಂಧಪಟ್ಟ ಯಾರೆಲ್ಲ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಅವರೆಲ್ಲ ಈ ಒಂದು ಪ್ರಯತ್ನ ಮಾಡಬೇಕು ಅನ್ನೋದು ಈ ವರ್ಷದ ಆಹಾರ ದಿನದ ಒಂದು ಘೋಷಣೆ. ನಾವಿಷ್ಟೇ ಹೇಳಿದ್ರೆ ಸಾಲೋದಿಲ್ಲ. ಈಗ ಕರ್ನಾಟಕ ಸರ್ಕಾರದ ವಿಜ್ಞಾನ ಹಾಗೂ ತಂತ್ರಜ್ಞಾನ ಅಕಾಡೆಮಿ ಅಧ್ಯಕ್ಷರು ಪ್ರೊಫೆಸರ್ ಎಸ್ ಅಯ್ಯಪ್ಪನ್ ಅವ್ರನ್ನ ನಾವು ಮಾತಾಡಿಸಿದ್ವಿ. ಅವ್ರೇನ್ ಹೇಳಿದಾರೆ ನೀನು ಕೇಳಿದ್ಯಾ? ಈಗ ರೈತ ಬಾಂಧವರ ಜೊತೆ ಸೇರ್ಕೊಂಡು ಈಗ ಇನ್ನೊಂದ್ಸಲ ಅದನ್ನ ಕೇಳೋಣ. ಸರಿ ಕಣಪ್ಪ. ಎಲ್ಲರಿಗೂ ನಮಸ್ಕಾರಗಳು. ಈ ತಿಂಗಳು ಅಕ್ಟೋಬರ್ 16 2021 ವಿಶ್ವ ಆಹಾರ ದಿವಸದ ಸುಸಂದರ್ಭದಲ್ಲಿ ಎಲ್ಲ ಶ್ರೋತೃಗಳಿಗೆ ಶುಭಾಶಯಗಳು. ನಮ್ಗೆ ಆಹಾರ ಸುರಕ್ಷತೆ ಇದ್ರೆ ಬೇರೆ ಎಲ್ಲಾ ಸುರಕ್ಷತೆನೂ ಇರುತ್ತೆ. ಅದರಿಂದ ಆರೋಗ್ಯ, ಪೌಷ್ಟಿಕತೆ, ಆಯಸ್ಸು ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಕೂಡ ಸಾಮಾಜಿಕ ಆರೋಗ್ಯ, ಸಾಮಾಜಿಕ ಸುರಕ್ಷತೆ ಅದು ಎಲ್ಲ ಇರುತ್ತೆ. ಕೃಷಿ ಮತ್ತು ಆಹಾರ ಇದ್ರೆ ಸಂಪೂರ್ಣ ನಮ್ಮ ಸುದೃಢವಾಗಿರುತ್ತವೆ. ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂತ ಒಂದು ನುಡಿ ಇದೆ, ಕೃಷಿ ಇಲ್ಲದಿದ್ದರೆ ದುರ್ಭಿಕ್ಷ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಯುನೈಟೆಡ್ ನೇಷನ್ಸ್ ಅಂತ ಏನ್ ಹೇಳ್ತೀವಿ ಅದರ ಕೆಳಗಿರುವ FAO ಆಹಾರ ಮತ್ತು ಕೃಷಿ ಇದರ ಒಂದು ಸಂಸ್ಥೆಯಿಂದ 1945 ಈ ಸಂಸ್ಥೆ ಸ್ಥಾಪಿಸಲ್ಪಟ್ಟಿತ್ತು. ಈ FAO ಕಡೆಯಿಂದ 1971 16 ಅಕ್ಟೋಬರ್ ಪ್ರತಿ ವರ್ಷ ವಿಶ್ವ ಆಹಾರ ದಿವಸವನ್ನು ನಡೆಸಿಕೊಂಡು ಬರಲಾಗ್ತಿದೆ. ಈ ಪ್ರತಿ ವರ್ಷ ಒಂದೊಂದು ಹೊಸ ಧ್ಯೇಯ ವಾಕ್ಯ ಇರುತ್ತೆ. ಈ ಸಲದ ಧ್ಯೇಯ ವಾಕ್ಯ ಅವರ್ ಆಕ್ಷನ್ ಫಾರ್ ಅವರ್ ಫ್ಯೂಚರ್, ಬೆಟರ್ ಪ್ರೊಡಕ್ಷನ್, ಬೆಟರ್ ನ್ಯೂಟ್ರಿಷನ್, ಬೆಟರ್ ಎನ್ವಿರಾನ್ಮೆಂಟ್ ಅಂಡ್ ಎ ಬೆಟರ್ ಲೈಫ್ ಅಂತ. ಅಂದ್ರೆ ನಮ್ಮ ಈಗ ಏನ್ ಮಾಡ್ತೀವಿ, ನಮ್ಮ ಈಗಿನ ಚಟುವಟಿಕೆಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ನಮ್ಗೆ ಈಗ ಬೇಕಾಗಿರುವುದು ಒಳ್ಳೆಯ ಉತ್ಪಾದನೆ, ಈಗಿರುವುದಕ್ಕಿಂತ ಉತ್ತಮ ಉತ್ಪಾದನೆ, ಉತ್ತಮ ಪೌಷ್ಟಿಕತೆ, ಉತ್ತಮ ವಾತಾವರಣ, ಉತ್ತಮ ಪರ್ಯಾವರಣ ಮತ್ತು ಉತ್ತಮ ಜೀವನ. ಅಂದ್ರೆ ನಮ್ಮ ಆಹಾರ ಮತ್ತು ಕೃಷಿಯಿಂದ ಇದೆಲ್ಲ ಒಳ್ಳೇದಾಗ್ಲಿ. ಏನು ಒಂದು ಭೂ ಗ್ರಹದಲ್ಲಿ ನಾವು ಸುಮಾರು 800 ಕೋಟಿ ಜನ, ಸುಮಾರು 200 ದೇಶದಲ್ಲಿ ಇರುವ ಎಲ್ಲರೂ ಒಂದು ಸುಭಿಕ್ಷ ಇರಲಿ, ಆಹಾರದ ಒಂದು ಸುರಕ್ಷತೆ ಇರಲಿ, ಪೌಷ್ಟಿಕತೆಯ ಸುರಕ್ಷತೆ ಇರಲಿ ಅಂತ ಈ ಧ್ಯೇಯ ವಾಕ್ಯವನ್ನು ಮೂಡಿಸಲ್ಪಟ್ಟಿದೆ. ಈ ವರ್ಷ ಬಹಳ ವಿಶೇಷ ವರ್ಷ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ 2021 ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ವರ್ಷ. 75ನೇ ಸ್ವಾತಂತ್ರ್ಯ ಮಹೋತ್ಸವ ನೋಡಿದ್ವಿ ನಾವು August 15 ಇಡೀ ವರ್ಷ. ಇವರಿಂದ ಹಿಡಿದು ಮುಂದಿನ 15 August 2022 ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೇನೆ ನಾವು ಏನು ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಅಂತ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ 17 ಧ್ಯೇಯಗಳಿದೆ. ಆ 17ರಲ್ಲಿ 7 ಧ್ಯೇಯಗಳು ಕೃಷಿ ಸಂಬಂಧಿತ. ಕೃಷಿ ಅಂದ್ರೆ ಅದು ನಮ್ಮ ಆಹಾರ ಧಾನ್ಯಗಳಿರ್ಬೋದು, ಮತ್ತೆ ಹಣ್ಣು ತರಕಾರಿ ಹೂವು ಇದೆಲ್ಲ ನಾವು ಏನ್ ತೋಟಗಾರಿಕೆ ಅಂತ ಹೇಳ್ತೀವಿ ಅದು, ಹಾಗೇನೆ ಹೈನುಗಾರಿಕೆ, ಮಾಂಸ ಉತ್ಪಾದನೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಮೀನು ಉತ್ಪಾದನೆ, ಮತ್ಸ್ಯೋದ್ಯಮ ಅಂತ ಏನ್ ಹೇಳ್ತೀವಿ ಅದು, ಹಾಗೇನೆ ಯಾವುದೇ ಒಂದು ಆಹಾರ ಪದಾರ್ಥ ಇರ್ಬೋದು, ಅದೆಲ್ಲ ಸೇರಿ ಈ ಒಂದು ಕೃಷಿ ಕ್ಷೇತ್ರ, ಆಹಾರ ಉತ್ಪಾದನೆ ಕ್ಷೇತ್ರ ಆಗುತ್ತೆ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ನಮ್ಮ ಭಾರತ ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ವಾರ್ಷಿಕವಾಗಿ ಸುಮಾರು 308 ದಶಲಕ್ಷ ಟನ್ಗಳಿದೆ. ಅದು ಭತ್ತ, ಗೋಧಿ, ಜೋಳ ಇದೆಲ್ಲ ಸೇರಿ, ಹಾಗೇನೆ ಬೇಳೆಕಾಳುಗಳು ಅದಲ್ಲದೆ ಎಣ್ಣೆಕಾಳುಗಳು ಇವೆಲ್ಲ ಸೇರಿ, ಹಾಗೇನೆ ಅದ್ರ ಒಟ್ಟಿಗೆ ತರಕಾರಿ ಮತ್ತೆ ಹಣ್ಣು ಅದು ಕೂಡ ವಿಶೇಷವಾಗಿ ನಮ್ಮ ಆಹಾರದ ಒಂದು ಅಂಗವಾಗ್ಬಿಟ್ಟಿದೆ. ಅದು ಕೂಡ ಸುಮಾರು 326 ದಶಲಕ್ಷ ಟನ್ಗಳು. ಹಾಗೇನೆ ಹಾಲು ಉತ್ಪಾದನೆಯಲ್ಲಿ ನಾವು ಇಡೀ ವಿಶ್ವದಲ್ಲಿ ಪ್ರಥಮ ಸ್ಥಾನದಲ್ಲಿ ಇದ್ದೀವಿ, 188 ದಶಲಕ್ಷ ಟನ್ಗಳು. ಹಾಗೇನೆ ಮೀನು, ಮೊಟ್ಟೆ, ಮಾಂಸ ಇದೆಲ್ಲ ಸೇರಿದ್ರೆ ಸುಮಾರು 900 ದಶಲಕ್ಷ ಟನ್ಗಳಷ್ಟು ಆಹಾರ ಉತ್ಪಾದನೆ ಪ್ರತಿ ವರ್ಷ ಈ ದೇಶದಲ್ಲಿ ಆಗ್ತಾ ಇದೆ. ಅದರಿಂದ ಯಾವುದೇ ಒಂದು ತರಹ ದುರ್ಭಿಕ್ಷ ಇಲ್ಲದೆ ನಮ್ಮ ಜೀವನ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ರೈತ ಸಹೋದರ ಸಹೋದರಿಯರು, ಹಾಗೇನೆ ವಿಜ್ಞಾನ ತಂತ್ರಜ್ಞಾನ ಆವಿಷ್ಕಾರಗಳನ್ನ ಮಾಡ್ಕೊಂಡು ಬರ್ತಿರುವ ವಿಜ್ಞಾನಿಗಳು, ಹಾಗೆಯೇ ನಮ್ಮ ಏನು ಒಂದು ಪಾಲಿಸಿ ನೀತಿ ನಿರೂಪಣೆ ಮಾಡಿಸಿರುವ ನೀತಿ ಪಾಲಿಸಿ ಮೇಕರ್ಸ್, ಆಡಳಿತದಲ್ಲಿರೋರು, ರಾಜಕೀಯ ಲೀಡರ್ಶಿಪ್ ಅಂತ ಏನ್ ಹೇಳ್ತೀವಿ ಮುಂದಾಳತನ, ಇದೆಲ್ಲ ಸೇರಿ ಭಾರತ ಇವತ್ತು ನಮ್ಮ ಆಹಾರ ಉತ್ಪಾದನೆ ನಾವು ಸ್ವಾವಲಂಬಿಗಳಾಗಿದ್ದೀವಿ. ಆ ಸ್ವಾವಲಂಬಿಗಳಷ್ಟೇ ಅಲ್ಲ, ಆಹಾರ ಪದಾರ್ಥಗಳನ್ನ ನಿರ್ಯಾತ ರಫ್ತು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದೆಲ್ಲ ಆಗ್ತಾ ಇರೋದ್ರಿಂದ ಇವತ್ತು ದಿನ ಭಾರತ ದೇಶ ಒಂದು ಸದೃಢ ದೇಶವಾಗಿ, ಸಬಲ ದೇಶವಾಗಿ, ಕೃಷಿ ಮತ್ತು ಆಹಾರ ಉತ್ಪಾದನೆಯಿಂದ ಆರ್ಥಿಕ ರಂಗದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಅದರ ಒಂದು ಪ್ರಭಾವ ನಾವು ನೋಡಬಹುದು. ನಮ್ಮ ಮುಂದಿರುವ ಸವಾಲುಗಳು ಏನಂದ್ರೆ ನಮ್ಮ ಕೃಷಿ ಪದ್ಧತಿಗಳನ್ನ ಹೇಗೆ ನಾವು ಅದನ್ನ ಬದಲಾಯಿಸ್ಕೋಬೇಕು, ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹವಾಮಾನ ಇರ್ಬೋದು ಅಥವಾ ವಾತಾವರಣ ಇರ್ಬೋದು, ಇದೆಲ್ಲ ಸ್ವಾಭಾವಿಕ. ಹಾಗೇನೆ ನಮ್ಮ ಮಾನವ ನಿರ್ಮಿತ ಸವಾಲುಗಳು ಕೂಡ, ವಾತಾವರಣದ ಬಗ್ಗೆ ಏನು ಬದಲಾವಣೆ ಆಗ್ತಾ ಇದೆ, ಅದರಿಂದ ಇನ್ನೇನು ಹೆಚ್ಚು ಉತ್ಪಾದನೆ ಮಾಡ್ಲಿಕ್ಕೆ ಯಾವ ತರ ಮಾಡಬೇಕು ಅಂತ ನೋಡ್ಲಿಕ್ಕೆ ಅದು ವಿಜ್ಞಾನ ತಂತ್ರಜ್ಞಾನ ಬೇಕು. ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಕೂಡ ಹೆಚ್ಚು ಯುವ ಶಕ್ತಿ ಕೂಡ ಕೃಷಿಯಲ್ಲಿ ತೊಡಬೇಕು. ಅಂದ್ರೆ ನಾವು ದೊಡ್ಡ ದೊಡ್ಡ ಮರಗಳನ್ನ ಬೆಳೆಯೋದು ಅದು ಕೂಡ ಕೃಷಿಯಲ್ಲಿ ಬರ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಆಹಾರ ಉತ್ಪಾದನೆಗೆ ಪ್ರಾಮುಖ್ಯತೆ ಇವಾಗ ಸಿಗ್ತಾ ಇದೆ, ಇನ್ನೂ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಅದಲ್ಲದೆ ನಮ್ಮ ರೈತ ಜನಾಂಗ ಏನಿದ್ದಾರೆ, ನಮ್ಮ ರೈತ ಸೋದರ ಸೋದರಿಯರು ಮಳೆಯಲ್ಲಿ ಬಿಸಿಲಿನಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ, ಅವ್ರಿಗೆ ಏನು ಬೇಕು ಅಂದ್ರೆ ಈ ಕೃಷಿಯಿಂದ ಲಾಭ ಬೇಕು. ಕೃಷಿಯ ಇನ್ನೊಂದು ಆಯಾಮ ಅಂದ್ರೆ ಇವತ್ತು ಕೃಷಿ ಉದ್ಯಮ. ಕೃಷಿ ಅಂದ್ರೆ ಬರೀ ಆಹಾರ ಉತ್ಪಾದನೆಗೆ ಹಳ್ಳಿಗಳಿಗೆ ಸೀಮಿತವಾಗಿಲ್ಲ, ಅದು ಎಲ್ಲ ಒಂದು ಸಂಗ್ರಹಣೆ ಇರ್ಬೋದು, ಶೇಖರಣೆ ಇರ್ಬೋದು, ಸಾಗಾಣಿಕೆ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ಹಾಗೇನೆ ನಮ್ಮ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಇದು ಇನ್ನೊಂದು ಹೊಸ ಆಯಾಮ, ರೈತ ಉತ್ಪಾದಕರ ಸಂಘ ಅಂತ. ಅದು ಒಟ್ಟಿಗೆ ಕೂಡ್ಕೊಂಡು ಒಟ್ಟಿಗೆ ಕೃಷಿ ಮಾಡ್ಬೋದಾ, ಸಮಗ್ರ ಕೃಷಿ ಮಾಡ್ಬೋದಾ, ಅದು ಇನ್ನೊಂದು ಆಯಾಮ ಬರ್ತಾ ಇದೆ. ಹೀಗೆ ಇದೆಲ್ಲ ಸೇರ್ಕೊಂಡು ಇವತ್ತು ಬರೀ ಕೃಷಿ ಅಲ್ಲ, ಕೃಷಿ ಹೇಳಿದಾಗ ಕೃಷಿ ಉದ್ಯಮ, ಅಗ್ರಿ ಆಂಟರ್ಪ್ರಿನರ್ಶಿಪ್, ಅದು ಹೊಸ ಒಂದು ಆಯಾಮವಾಗಿ ಕೂಡಿ ಬರ್ತಾ ಇದೆ. ನಮ್ಮ ಇನ್ನೊಂದು ಒಂದು ಒಳ್ಳೆ ಶುಭ ಸಂಕೇತ ಅಂದ್ರೆ ಪ್ರತಿಭಾವಂತ ಹುಡುಗರು ಹುಡುಗಿಯರು ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಕೃಷಿ ಸಬ್ಜೆಕ್ಟ್ ಗಳನ್ನ ಆಯ್ದುಕೊಂಡು ಬರ್ತಾ ಇದ್ದಾರೆ. ಇದು ಇನ್ನೊಂದು ವಿಶೇಷ, ಯಾಕಂದ್ರೆ ಮುಂದೆ ಈ ಕೃಷಿ ಕ್ಷೇತ್ರದಲ್ಲಿ ವಿಪುಲ ಅವಕಾಶಗಳು ವಿದ್ಯಾರ್ಥಿ ಜನಗಿರ್ಬೋದು ಅಥವಾ ಕೆಲಸ ಮಾಡಕ್ಕಿರ್ಬೋದು, ಅದು ಕೂಡ ಉದ್ಯೋಗದಲ್ಲಿರ್ಬೋದು ಅಥವಾ ನಮ್ಮದೇ ಆದ ಸ್ವಂತ ಉದ್ದಿಮೆಗಳನ್ನ ಮಾಡ್ಲಿಕ್ಕೆ, ಅದನ್ನೇ ಹೇಳಿದ್ದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅದ್ರ ಸ್ಟಾರ್ಟ್ಅಪ್, ಇದೆಲ್ಲ ಮಾಡ್ಲಿಕ್ಕೆ ವಿಪುಲ ಅವಕಾಶಗಳಿದೆ. ನಮ್ಮ ಏನು ಜೈವಿಕ ವೈವಿಧ್ಯತೆ ಇದೆ ಅದನ್ನ ನಾವು ಕಾಪಾಡ್ಕೋಬೇಕು, ಸಂರಕ್ಷಣೆ, ಆಮೇಲೆ ಕೃಷಿಗೆ ನಾವು ಸಂವರ್ಧನೆ ಅದನ್ನ ಹೆಚ್ಚಿಸ್ಬೇಕು, ಮೂರನೇದು ಅದು ಬಹಳ ಮುಖ್ಯ, ಅದು ಸಂಸ್ಕರಣೆ ಮಾಡ್ಬೇಕು. ನಾವ್ ಏನು ಆಹಾರ ಉತ್ಪಾದನೆ ಮಾಡ್ತಿದೀವಿ ಅದನ್ನ ಹಾಗೆ ಬಿಟ್ರೆ ಯಾಕಂದ್ರೆ ಬಹಳ ನಷ್ಟ ಕೂಡ ಆಗ್ತಾ ಇದೆ. ಮೂರನೇ ಒಂದು ಭಾಗದಷ್ಟು ಎಷ್ಟೊಂದು ಕಡೆ ಆಹಾರ ಬೇರೆ ಬೇರೆ ಸ್ಟೇಜ್ ಗಳಲ್ಲಿ ನಷ್ಟ ಆಗ್ತಾ ಇದೆ. ಸೊ ಇವತ್ತು ನಮಗೆ ಬೇಕಾಗಿರೋದು ಆಹಾರ ಉತ್ಪಾದನೆ ಬೇಕು, ಹಾಗೇನೆ ಆಹಾರ ಶೇಖರಣೆ ಚೆನ್ನಾಗಿ ಮಾಡಿ ಎಲ್ಲಾ ಕಡೆ ಹೇಗೆ ವಿತರಣೆ ಮಾಡ್ಬೇಕು ಅಂತ ನೋಡ್ಬೇಕು. ನಮ್ಮ ದೇಶದ ಏನು ಒಂದು ನೈಸರ್ಗಿಕ ಸಂಪತ್ತಿದೆ, ಆಮೇಲೆ ನಮ್ಮ ಹತ್ರ ಏನು ವಿಜ್ಞಾನ ತಂತ್ರಜ್ಞಾನಗಳಿವೆ, ಆಮೇಲೆ ನಮ್ಮ ರೈತರ ಏನು ಒಂದು ಟ್ರೆಡಿಷನ್ ಏನಿದೆ, ಪೀಳಿಗೆಗಳಿಂದ ಬಂದಿರುವ ಒಂದು ಟ್ರೆಡಿಷನ್ ಅದನ್ನ ಇಟ್ಕೊಂಡು, ಹಾಗೇನೆ ಯುವಕರ ಹೊಸ ಟ್ಯಾಲೆಂಟ್, ಹೊಸ ಪ್ರತಿಭೆಗಳು ಎಲ್ಲಾನು ಸೇರಿ ಖಂಡಿತ ಈ ದೇಶದಲ್ಲಿ ಈಗ 75 ವರ್ಷ ನಾವು ಆಚರಿಸ್ತಿದೀವಿ, ಹಾಗೇನೆ 100 ವರ್ಷ ಬಂದಿರುವ ವರ್ಷಗಳಲ್ಲಿ ಕೂಡ ಕೃಷಿ ಉತ್ಪಾದನೆಗೆ ಯಾವುದೇ ಲೋಪವಾಗದೆ ಬರೀ ಆಹಾರ ಧಾನ್ಯಗಳಲ್ಲ ನಮ್ಮಲ್ಲಿ ಪೌಷ್ಟಿಕತೆಗೆ ಪ್ರೋಟೀನ್ ಕೂಡ ಬೇಕು, ಅದಕ್ಕೆ ವಿಚಾರ ನಡೀತಾ ಇರೋದು, ಹಾಗೆ ಹಸಿವು ಮತ್ತು ಕುಪೋಷಣೆ ಎರಡು ಕೂಡ ನಮ್ಮ ಮುಂದಿರುವ ಮುಖ್ಯ ಸವಾಲುಗಳು ಜನಸಂಖ್ಯೆ ಜೊತೆಗೆ. ಎಲ್ಲ ನಾವು ನಿವಾರಿಸಲಿಕ್ಕೆ ಕೃಷಿ ಒಂದು ಉತ್ತಮ ಮಾಧ್ಯಮ. ಆಹಾರ ಇಲ್ಲದೆ ಏನು ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನಾವೆಲ್ಲ ಇವತ್ತಿನ ದಿನ ಯಾರ್ಯಾರು ಆಹಾರ ಉತ್ಪಾದನೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ, ಆಹಾರ ವಿತರಣೆಯಲ್ಲಿ ತೊಡಗಿಸಿದ್ದಾರೆ, ಅವರಿಗೆಲ್ಲ ನಮನವನ್ನು ಸಲ್ಲಿಸಬೇಕು. ಮತ್ತೆ ಕೃಷಿ ಎಲ್ಲರ ಕನ್ಸರ್ನ್, ಅಗ್ರಿಕಲ್ಚರ್ ಇಸ್ ಎವ್ರಿಬಡೀಸ್ ಬಿಸ್ನೆಸ್, ಬರೀ ಕೃಷಿ ಮಾಡೋದಷ್ಟೇ ಅಲ್ಲ. ಸೊ ಎಲ್ಲರೂ ಕೈ ಜೋಡಿಸಿ ನಾವು ಆಹಾರ ಉತ್ಪಾದನೆಯಲ್ಲಿ ಮುಂದುವರಿಬೇಕು, ಅಂಡ್ ನಮ್ಮ ಮುಂದೆ ಸವಾಲುಗಳನ್ನ ನಾವು ಮೆಟ್ಟಿ ನಿಲ್ಬೇಕು. ಈ ಒಂದು ಆಶಯದೊಂದಿಗೆ ವಿಶ್ವ ಆಹಾರ ದಿವಸದ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಮತ್ತು ಅಭಿನಂದನೆಗಳು. ನಮಸ್ಕಾರ. ಈಗ ನಾವು ಈ ಕರ್ನಾಟಕ ಸರ್ಕಾರದ ವಿಜ್ಞಾನ ಹಾಗೂ ತಂತ್ರಜ್ಞಾನ ಅಕಾಡೆಮಿ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಸ್ ಅಯ್ಯಪ್ಪನ್ ಅವರ ಮಾತನ್ನ ಕೇಳಿದ್ವಿ ಅಲ್ವಾ ಸುಬ್ಬಣ್ಣ. ಈಗ ಇನ್ಯಾರನ್ನಪ್ಪ ಮಾತಾಡ್ಸಿದ್ಯಾ? ಮುಖ್ಯವಾಗಿ ಕಮಲಕ್ಕ, ನಾನು ಮುಂಚೆನೆ ಹೇಳಿದೆ ರೈತರು ಮನಸ್ಸು ಮಾಡಬೇಕು ಅಂತ. ರೈತರು ಮನಸ್ಸು ಮಾಡಬೇಕಾದ್ರೆ ಅವ್ರಿಗೆ ಆರ್ಥಿಕವಾಗಿ ಒಂದು ಶಕ್ತಿಯನ್ನ ತುಂಬಬೇಕು. ಆರ್ಥಿಕ ಶಕ್ತಿ ಹೆಂಗ್ ಬರುತ್ತೆ ಅಂದ್ರೆ, ಒಂದು ಸಾಲಿತ್ತು ನೋಡು, ಸಾಂಘಿಕವಾಗಿ ಪ್ರಯತ್ನ ಪಡಬೇಕು. ಒಂದು ಆಹಾರದ ಉತ್ಪಾದನೆ ಆಗ್ಬೋದು, ಅದರ ಒಂದು ಸಂಗ್ರಹಣೆ ಆಗ್ಬೋದು, ಮೌಲ್ಯವರ್ಧನೆ ಆಗ್ಬೋದು, ಕೊನೆಗೆ ಅದನ್ನ ಯಾರು ಬಳಕೆ ಮಾಡ್ತಾರೆ ಅಂದ್ರೆ ಗ್ರಾಹಕರು ಅಥವಾ ಸಾಮಾನ್ಯರು ಯಾರೆಲ್ಲ ಬಳಕೆ ಮಾಡ್ತಾರೆ ಅವ್ರಿಗೆ ಒಳ್ಳೆಯ ಮಟ್ಟದಲ್ಲಿ ಅದನ್ನ ತಲುಪಿಸಬೇಕು. ಈ ಎಲ್ಲದರ ಮುಖೇನ ವಿಶ್ವದಲ್ಲಿ ಹಸಿವನ್ನ ನೀಗಿಸಬೇಕು ಅನ್ನೋದು ಒಂದು ಆಶಯ. ಹಾಗಾಗಿ ನಾನು ಈ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಟಿ ಜಿ ಆದಿಶೇಷನ್ ಗೌಡ ಅವರನ್ನ ಕೇಳಿದೆ, ನಿಮ್ಮ ಒಂದು ವಿಚಾರಗಳು ಏನು ಅಂತ. ಅವರೇ ಮಾತಾಡಿದ್ದಾರೆ, ಕೇಳು. ಈಗ ನಮಸ್ಕಾರ. ಇವತ್ತು ವಿಶ್ವ ಆಹಾರ ದಿನಾಚರಣೆ. ಆಹಾರ ಅಂತಕ್ಕಂಥದ್ದು ಮನುಷ್ಯನಿಗೆ ಉಸಿರಾಟಕ್ಕೆ ಬೇಕಾದಂತ ಗಾಳಿ, ಅದರ ನಂತರ ಕುಡಿಯೋದಕ್ಕೆ ಬೇಕಾದಂತ ಜೀವಜಲ, ಅದರ ನಂತರದ ಸ್ಥಾನ ಇರತಕ್ಕಂಥದ್ದು ಆಹಾರಕ್ಕೆ. ಉಸಿರಾಟಕ್ಕೆ ಬೇಕಾದಂತ ಗಾಳಿ ಇಲ್ಲದೆ ಮನುಷ್ಯ 3 ನಿಮಿಷಗಳ ನಂತರ ಬದುಕಲಾರ, ಕುಡಿಯ ನೀರಿಲ್ಲದೆ ಮನುಷ್ಯ 1 ದಿನ ಬದುಕಲಾರ, ಊಟ ಇಲ್ಲದೆ ಸತತವಾಗಿ 1 ವಾರ 10 ದಿನ ನಿತ್ರಾಣಗೊಂಡು ಆತ ಕೃಷಕಾಯನಾಗಿ ಮರಣವನ್ನ ಹತ್ತಾನೆ. ಹಿಂದೆ ಹೇಳ್ತಾ ಇದ್ರು ನಮ್ಮ ಹಿರೀಕರು, ನೀವು ತಿಂತಕ್ಕಂಥ ಪ್ರತಿಯೊಂದು ಅಕ್ಕಿಯ ಕಾಳಿನ ಮೇಲೂ ನಿಮ್ಮ ಹೆಸರು ಬರೆದಿರುತ್ತೆ ಅಂತ. ಅದು ಎಷ್ಟು ವಾಸ್ತವ, ಎಷ್ಟು ಸತ್ಯ ಅನ್ನೋದಕ್ಕೆ ಈಗ ಪ್ಯಾಂಡಮಿಕ್ ಸಿಚುಯೇಷನ್ ಏನ್ ಬಂತು, ಆಗ ಆಹಾರ ಅಭಾವ ಉಂಟಾಗಿ ಜನ ಸತ್ತೋಗ್ತಾರೇನೋ ಅಂತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು. ಲಾಕ್ಡೌನ್ ಆದಾಗ ಏನಾಯ್ತು, ಬಹಳಷ್ಟು ಜನ ಹಣ ಇರ್ತಕ್ಕಂಥವ್ರು ಎಲ್ಲ ಓಡೋಡಿ ಬಂದು ಅವರು ಸೂಪರ್ ಮಾರ್ಕೆಟ್ಗಳಲ್ಲಿ, ದಿನಸಿ ಅಂಗಡಿಗಳಲ್ಲಿ ಬಹುತೇಕ ಕಡೆ ಸ್ಟಾಕ್ ಖಾಲಿ ಇಲ್ಲ, ಸ್ಟಾಕ್ ಖಾಲಿ ಇಲ್ಲ ಅಂತ ಬೋರ್ಡ್ ಆಗ್ತಾ ಇದ್ರು. ಇದು ನಮ್ಮ ದೇಶ ಮಾತ್ರ ಅಲ್ಲ, ಮುಂದುವರೆದ ರಾಷ್ಟ್ರಗಳಾದಂತ ಅಮೆರಿಕಾ, ರಷ್ಯಾ ಇಂತಹ ಕಂಟ್ರಿನಲ್ಲೂ ಮೈಲುಗಳ ಉದ್ದ ಸಾಲು ನಿಂತು ಖರೀದಿಯನ್ನ ಮಾಡಿದ್ರು. ಹಲವಾರು ವಿಚಾರಗಳಲ್ಲಿ ಆಹಾರವನ್ನ ನಾವು ವರ್ಗೀಕರಣಗೊಳಿಸಬೇಕಾಗುತ್ತೆ. ಆಹಾರ ಉತ್ಪಾದನೆಯಿಂದ ಜೀವನಕ್ಕೆ ಅವಕಾಶ ಸೃಷ್ಟಿಯಾಗುತ್ತೆ. ರೈತ ಆಹಾರ ಉತ್ಪಾದನೆ ಮಾಡೋದ್ರಿಂದ ಅವನು ಬದುಕನ್ನ ಕಂಡುಕೊಳ್ತಾನೆ. ಅದೇ ಆ ಬೆಳೆದ ರೈತ ಬೆಳೆದಂತ ಆಹಾರವನ್ನ ಕೊಂಡು ತಿಂದು ಅವರು ಜೀವನವನ್ನ ನಡೆಸ್ತಾರೆ. ಅದೇ ಮಧ್ಯವರ್ತಿಗಳು ಅದನ್ನ ಮಾರಾಟ ಮಾಡಿ ಅವರು ಜೀವನವನ್ನ ಕಂಡುಕೊಳ್ತಾರೆ, ಅವರು ಹೊಟ್ಟೆಯನ್ನ ತುಂಬಿಸ್ಕೊಳ್ತಾರೆ. ಹಲವಾರು ಕಡೆ ಹಲವಾರು ಕಾರಣಗಳಿಗಾಗಿ ರೈತ ಬೆಳೆದಂತ ಆಹಾರ ಗ್ರಾಹಕನಿಗೆ ತಲುಪೋದಿಲ್ಲ. ನಾವು ಗೋಡನ್ಗಳಲ್ಲಿ ದಾಸ್ತಾನು ಮಾಡಿದಾಗ ಅಲ್ಲಿ ಆಹಾರ ಕೊಳತು ಹೋಗ್ತದೆ, ಮುಗ್ಗು ಹೋಗ್ತದೆ, ಮತ್ತೆ ಹಲವಾರು ಕಡೆ ಸಾಗಣೆಯಲ್ಲಿ ನಷ್ಟ ಉಂಟಾಗ್ತದೆ, ಮತ್ತೆ ಕೆಲವು ಕಡೆ ಹವಾಮಾನ ವೈಪರೀತ್ಯದಿಂದ ಬೆಳೆದಂತ ಆಹಾರ ಸಾಗಿಸೋ ಅಷ್ಟರಲ್ಲೇ ಮಣ್ಪಾಲಾಗ್ಬಿಡ್ತದೆ. ಈ ತರ ಹಲವಾರು ಸಂದರ್ಭವನ್ನ ನಾವು ನೋಡಿದ್ದೇವೆ. ಜಗತ್ತಿನ ಅತ್ಯಂತ ಮುಂದುವರೆದ ರಾಷ್ಟ್ರಗಳಲ್ಲೂ ಹೆಚ್ಚು ಆಹಾರ ಸೇವನೆಯಿಂದ ಹಲವಾರು ಕ್ರಾನಿಕ್ ಡಿಸೀಸಸ್, ಮತ್ತೆ ಅವರಿಗೆ ಶುಗರ್, ಬಿಪಿ, ಅಸ್ತಮ, ಬೊಜ್ಜು ಇದೆಲ್ಲ ಕಾಡ್ತಾ ಇದೆ. ಮತ್ತೆ ತುಂಬಾ ಹಿಂದುಳಿದಂತ ರಾಷ್ಟ್ರಗಳಲ್ಲಿ ಆಹಾರವನ್ನ ಕೊಂಡುಕೊಳ್ಳಕ್ಕಾಗದೆ, ಅವ್ರ ಕೈನಲ್ಲಿ ಹಣ ಇಲ್ಲದೆ, ಅವರು ಬಡತನದಿಂದ ಹಸಿವಿನಿಂದ ನರಳಿ ನರಳಿ ಸಾಯುವಂತ ಪರಿಸ್ಥಿತಿ ಈಗಲೂ ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಸೊ ಇದು ನಮ್ಮ ವ್ಯವಸ್ಥೆಯಲ್ಲಿ ಇರ್ತಕ್ಕಂತ ಒಂದು ವೈಪರೀತ್ಯ. ಇದನ್ನ ನಾವು ನೀವು ಎಲ್ಲ ಸೇರಿ ಒಂದು ಹಂತಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಸರ್ಕಾರಗಳು ಹಲವು ರೀತಿಯಲ್ಲಿ ಇದಕ್ಕೆ ಕಡಿವಾಣಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ರಾಷ್ಟ್ರ ಸಂಪದ್ಭರಿತವಾಗಬೇಕು, ಒಂದು ರಾಷ್ಟ್ರ ಶ್ರೀಮಂತವಾಗಬೇಕು, ಒಂದು ರಾಷ್ಟ್ರ ಶಕ್ತಿಯುತವಾಗಬೇಕು ಅಂದ್ರೆ ಆ ದೇಶದ ಪ್ರಜೆ ಆರೋಗ್ಯವಾಗಿರ್ಬೇಕು. ಆತ ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಆತನ ಫುಡ್ ಹ್ಯಾಬಿಟ್ಸ್, ಆತ ಊಟ ಮಾಡ್ತಕ್ಕಂಥದ್ದು, ತಿಂತಕ್ಕಂಥದ್ದು ಆರೋಗ್ಯಕರವಾದ ಆಹಾರವನ್ನ ತಿನ್ಬೇಕು. ಇಡೀ ನಮ್ಮ ಭೂಮಂಡಲದಲ್ಲಿ ನಮ್ಮ ಏನು ಸೋಲಾರ್ ಸಿಸ್ಟಮ್ ಅಲ್ಲಿ ಏನ್ ಹೇಳ್ತೀವಿ, ಜೀವರಾಶಿ ಇರತಕ್ಕಂಥದ್ದು ನಮ್ಮ ಒಂದು ಭೂಮಿನಲ್ಲಿ ಮಾತ್ರ. ಇಂಥ ಭೂಮಿಯನ್ನು ನಾವು ಕುಲುಷಿತಗೊಳಿಸ್ತಾ ಇದ್ದೀವಿ. ಇದು ಕೂಡ ಇಂಡೈರೆಕ್ಟ್ ಆಗಿ ನಾವು ತಿಂತಕ್ಕಂಥದ್ದು ರಾಸಾಯನಿಕಯುತವಾದಂತಹ ಆಹಾರ, ವಿಷ ಸೇವನೆ ಮಾಡ್ತೀವಿ. ಆಗ ಏನಾಗ್ತದೆ, ನಾವು ಆಹಾರವನ್ನು ತಿಂದರೂ ಕೂಡ ನಾವು ಕಾಯಿಲೆಗೆ ತುತ್ತಾಗ್ತೀವಿ. ನಮಗೆ ಸಿಕ್ಕಬೇಕಾದಂತಹ ಪೌಷ್ಟಿಕಾಂಶಗಳು, ಶುದ್ಧವಾದಂತಹ ಆಹಾರ, ಶುದ್ಧವಾದಂತಹ ನೀರು, ಶುದ್ಧವಾದಂತಹ ಗಾಳಿ ಸೇವನೆ ಮಾಡೋದಕ್ಕಾಗೋದಿಲ್ಲ. ಇದು ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ತುಂಬಾ ಎಚ್ಚರಿಕೆಯಿಂದ ಯೋಚನೆ ಮಾಡಿ ನಾವು ಯಾವ ವಸ್ತುವನ್ನ ಬಿಸಾಡಬೇಕು, ಬಿಸಾಡಬೇಕಾದ್ರೂ ಅದನ್ನ ವ್ಯವಸ್ಥಿತವಾಗಿ ಹೇಗೆ ಸಂಸ್ಕರಣೆ ಮಾಡಬೇಕು. ಹಿಂದೆ ಇದ್ರೆ ಮತ್ತೆ ಆ ಬಿಸಾಡದಂತ ವಿಷ ನಮ್ಮ ಜೊತೆಗೆ ಭೂಮಂಡಲವನ್ನು ಸೇರಿ ಇಡೀ ವಿಶ್ವಕ್ಕೆ ಅಥವಾ ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಅದು ಮತ್ತೆ ಮರಣಾಂತಿಕವಾಗ್ತದೆ ಅಂತಕ್ಕಂಥದ್ದನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ. ಈ ವಿಶ್ವ ಆಹಾರದಿಂದ ಒಂದು ಆಹಾರದ ಮಹತ್ವ, ಆಹಾರದ ಸರಪಳಿ, ಬೆಳೆಯಿಂದ ಮತ್ತೆ ಗ್ರಾಹಕನ ನಡುವೆ ಅವರು ಕೈಗೊಳ್ಬೇಕಾದಂತಹ ಎಚ್ಚರಿಕೆ ಕ್ರಮ, ಮತ್ತೆ ಬಡ ರಾಷ್ಟ್ರ ಶ್ರೀಮಂತ ರಾಷ್ಟ್ರಗಳಲ್ಲಿ ವೈರುಧ್ಯಗಳು ಏನಿದೆ ಅದಕ್ಕೆ ಕಡಿವಾಣ ಹಾಕಬೇಕಾದಂತ ವ್ಯವಸ್ಥೆ ಮತ್ತು ಪರಿಸ್ಥಿತಿ ಸೃಷ್ಟಿಯಾಗಿದೆ. ಬಹಳಷ್ಟು ಕಡೆ ಶಾಲೆಗಳಲ್ಲಿ ಬಿಸಿಯೂಟವನ್ನ ತಂದ್ರು, ಫುಡ್ ಸೆಕ್ಯೂರಿಟಿ ಕಾರ್ಯಕ್ರಮವನ್ನ ತಂದ್ರು, ಬಡ ರೈತನಿಗೆ ಉಚಿತವಾದ ಧಾನ್ಯ ವಿತರಣೆಯನ್ನ ತಂದ್ರು. ಅದು ಎರಡನ್ನೂ ಕೊಟ್ಟಿದೆ, ಒಂದು ಪಾಸಿಟಿವ್ ಮತ್ತೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಇದರಿಂದ ನಾವು ಕಾಣ್ತಾ ಇದ್ದೀವಿ. ಕೆಲವರು ಇದನ್ನ ವಾದಿಸ್ತಾರೆ, ನೀವು ಉಚಿತವಾಗಿ ಆಹಾರ ಕೊಡೋದ್ರಿಂದ ಜನಗಳನ್ನ ಸೌಂದರ್ಯಗಳನ್ನಾಗಿಸ್ತಾ ಇದ್ದೀರಿ ಅಂತ. ಭಾಗಶಃ ಒಪ್ಪಬಹುದಾದ್ರೂ ಕೂಡ ಬಹಳಷ್ಟು ಜನ ತಮ್ಮ ಆಹಾರವನ್ನ ಕೊಂಡುಕೊಳ್ಳಕ್ಕಾಗದಂತ ಪರಿಸ್ಥಿತಿಯಲ್ಲಿ ಇವತ್ತಿಗೂ ಇದ್ದಾರೆ. ರೈತ ಬೆಳಿತಾನೆ, ರೈತ ಬೆಳೆದಂತ ಆಹಾರವನ್ನು ನಾವು ಬಹಳಷ್ಟು ಹಳ್ಳಿಗಾಡಿನಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಅವನು ಮಾರಾಟ ಮಾಡಿಬಿಟ್ಟು ಹಣಕ್ಕೆ ವಿನಿಮಯ ಮಾಡಿಕೊಂಡು ಮತ್ತ ತನ್ನ ಸಾಲಕ್ಕೆ, ಮಕ್ಕಳ ವಿದ್ಯೆಗೆ, ಮತ್ತೆ ಅವನ ಹಬ್ಬ ಹರಿದಿನಗಳಿಗೆ, ಬಟ್ಟೆಗೆ, ಆರೋಗ್ಯಕ್ಕೆ ಇದೆಲ್ಲ ಖರ್ಚು ಮಾಡಾದ್ಮೇಲೆ ಆತನ ಹತ್ರ ಹಣ ಇರೋದಿಲ್ಲ. ಆತನು ಕೂಡ ಬೆಳೆದಂತ ರೈತ ಹಳ್ಳಿಗಾಡಿನಲ್ಲಿ ಅವನು ದೀಪನಲ್ಲಿ ನಿಂತು, ಸರದಿ ಸಾಲಿನಲ್ಲಿ ನಿಂತು ಆತ ತನ್ನ ಆಹಾರ ಜೋಳಿಗೆಯನ್ನ ತುಂಬಿಸ್ಕೊಂಡು ಅದರಿಂದ ಹೊಟ್ಟೆ ಬರಿಬೇಕಾದಂತ ಸಂದರ್ಭ ಇವತ್ತು ಇದೆ. ಇಂತ ವೈಪರೀತ್ಯಗಳು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡಿ, ಯಾರು ಒಬ್ರು ಮಾಡುವಂಥದ್ದಲ್ಲ, ನಾವೆಲ್ಲರೂ ಕೂಡಿ ಆಲೋಚನೆ ಮಾಡಬೇಕು. ನಮ್ಮ ವ್ಯವಸ್ಥೆಯನ್ನ ಬಲಗೊಳಿಸಬೇಕು, ಉತ್ಪಾದನೆಯಂತ ಆಹಾರ ಗ್ರಾಹಕನಿಗೆ ಸೇರುವವರೆಗೂ ಅದು ಸುರಕ್ಷಿತವಾಗಿರ್ಬೇಕು. ಯಾಕೆಂದ್ರೆ ಪ್ರತಿಯೊಬ್ಬನಿಗೂ ಅವನ ಆಹಾರದ ಮೇಲೆ ಹಕ್ಕಿದೆ, ಅವನಿಗೆ ಬದುಕುವಂತ ಹಕ್ಕಿದೆ. ಈ ಸಂವಿಧಾನ ಪ್ರತಿಯೊಬ್ಬನಿಗೂ ಬದುಕುವಂತ ಹಕ್ಕನ್ನು ಕೊಟ್ಟಾಗ ಆಹಾರದ ಹಕ್ಕು ಕೂಡ ಅದರಲ್ಲಿ ಬದುಕಿನಲ್ಲಿ ಸೇರಿರುತ್ತೆ. ಆಹಾರ ಇಲ್ಲದೆ ಬದುಕಿಲ್ಲ, ಬದುಕಿಲ್ಲದೆ ಆಹಾರ ಇಲ್ಲ. ಹಾಗಾಗಿ ಇದನ್ನು ನಾವು ತುಂಬಾ ಎಚ್ಚರಿಕೆಯಿಂದ ಮಾಡಬೇಕಾಗ್ತದೆ. ಪ್ರತಿಯೊಬ್ಬರದ್ದು ಜವಾಬ್ದಾರಿಯಲ್ಲಿದೆ. ವಿಶ್ವ ಆರೋಗ್ಯ ದಿನದಂದು ನಾವು ನಮ್ಮ ಹಕ್ಕುಗಳು ಕರ್ತವ್ಯ ನಿರ್ವಹಣೆ ಮಾಡೋದ್ರ ಜೊತೆಗೆ ನಾವು ಹಕ್ಕು ಕರ್ತವ್ಯದ ಜೊತೆ ಜೊತೆಗೆ ಏನ್ ಮಾಡಬೇಕು, ಆಹಾರವನ್ನು ನಾವು ಉತ್ಪಾದಕರಾಗಿದ್ರೆ ಶುದ್ಧವಾದಂತಹ ಆಹಾರ, ಅದು ಯಾವುದೇ ತರ ಕೆಮಿಕಲ್ ಫ್ರೀ ಫುಡ್ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟಂತ ಆಹಾರ ಸುರಕ್ಷಿತವಾಗಿ ಸಂಗ್ರಹಣೆ ಮಾಡಬೇಕು. ಸಂಗ್ರಹಣೆ ಮಾಡದಂತ ಆಹಾರವನ್ನ ವಿತರಣೆ ಮಾಡುವಾಗ ಸರ್ಕಾರಗಳು ಅಥವಾ ಈ ಮಧ್ಯವರ್ತಿಗಳ ನಂತರದಲ್ಲಿ ಸರ್ಕಾರಕ್ಕೆ ಹೋದ್ರೆ ಸರ್ಕಾರದಿಂದ ವಿತರಣಾ ವ್ಯವಸ್ಥೆಯನ್ನು ಕೂಡ ನಾವು ಬಲಗೊಳಿಸಬೇಕು. ಶುದ್ಧವಾದಂತಹ ಆಹಾರ, ಯಾವುದೇ ಕೆಮಿಕಲ್ ಮಿಕ್ಸ್ ಆಗದೆ ಮತ್ತೆ ಅದು ಗ್ರಾಹಕನಿಗೆ ತಲುಪುವಂತ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಬೇಕು. ಇವತ್ತು ವಿಶ್ವ ಆಹಾರ ದಿನದಂದು ನಾನು ಎಲ್ಲರಲ್ಲಿ ಕಳಕಳಿಯಿಂದ ಮನವಿ ಮಾಡೋದಿಷ್ಟೇ, ಆಹಾರ ಸಮಾನವಾಗಿ ಎಲ್ಲರಿಗೂ ಹಂಚಿಕೊಳ್ಳಿ, ಸಮಾನವಾಗಿ ತಿನ್ನಿ, ಸಮಾನವಾಗಿ ಬೇಕಾದಷ್ಟು ಶುದ್ಧವಾದಂತ ಆಹಾರ, ಪರಿಸರವನ್ನ ಕಾಪಾಡಿಕೊಳ್ಳಿ. ನೀವು ಆಹಾರವನ್ನು ಉತ್ಪಾದಕರಾಗಿದ್ರೆ ಸಾಕಷ್ಟು ಜಾಗ್ರತೆಯಿಂದ ಯಾವುದೇ ತರ ಕೆಮಿಕಲ್ ಮಿಕ್ಸ್ ಆಗದೆ ಇರೋ ತರ ಅಥವಾ ಈ ಒಂದು ಭೂತಾಯಿಗೆ ವಿಷ ಉಣಿಸದೇ ಇರೋ ತರ ಆಹಾರವನ್ನು ನಿಮ್ಮ ನೈಸರ್ಗಿಕ ವ್ಯವಸ್ಥೆಯನ್ನು ಉತ್ಪಾದನೆ ಮಾಡೋ ಪ್ರಯತ್ನವನ್ನ ಮಾಡಿ. ಮಧ್ಯವರ್ತಿಗಳು ಕೂಡ ಅದನ್ನು ಸಾಗಾಣಿಕೆ ಹಂತದಲ್ಲಿ ಚೈನ್ ಸಿಸ್ಟಮ್ ಇದೆ, ಅವರು ಕೂಡ ಅದಕ್ಕೆ ಕಲಬೆರಕೆಯನ್ನ ಮಾಡಿದೆ. ಅದು ಆಹಾರವನ್ನು ಬೇಕಿದ್ರೆ ಕೊಂಚ ಕಡಿಮೆ ತಿನ್ನೋಣ, ಆದ್ರೆ ಕಲಬೆರಕೆ ಆಗಬಾರದು. ಕಲಬೆರಕೆ ಆಗೋದ್ರಿಂದ ಅದು ಸಂಪೂರ್ಣವಾದಂತಹ ಆಹಾರದ ಪೌಷ್ಟಿಕಾಂಶದ ಮೇಲೆ ಪರಿಣಾಮ ಬೀರುತ್ತದೆ, ಅದು ಹಾಳಾಗ್ತದೆ. ನಂತರದ ದಿನಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮನುಷ್ಯ ಅನಾರೋಗ್ಯ ಪೀಡಿತನಾಗ್ತಾನೆ. ಮನುಷ್ಯ ಅನಾರೋಗ್ಯ ಪೀಡಿತನಾದ್ರೆ ದೇಶ ಅನಾರೋಗ್ಯ ಪೀಡಿತವಾಗುತ್ತೆ. ದೇಶ ಅನಾರೋಗ್ಯ ಪೀಡಿತವಾದ್ರೆ ವಿಶ್ವದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಇದು ಒಂದಕ್ಕೊಂದು ನಿರಂತರವಾದಂತ ಒಂದು ಚೈನ್ ಸಿಸ್ಟಮ್ ಇದೆ. ಹಾಗಾಗಿ ಈ ಆಹಾರ ಸರಪಳಿಯನ್ನ ನಾವು ಬ್ರೇಕ್ ಮಾಡದೆ ಇರೋ ತರ ತುಂಬಾ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಕಾಪಾಡಬೇಕಾದಂತ ಜವಾಬ್ದಾರಿ ಇಂದಿನ ಜನಾಂಗದ ಮತ್ತು ನಮ್ಮ ಸರ್ಕಾರಗಳ ಮೇಲೆ ಇದೆ ಅಂತ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸುಬ್ಬಣ್ಣ, ಇಷ್ಟೊತ್ವರ್ಗುನು ಅದೇ ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರಾದಂತಹ ಆ TG ಆದಿಶೇಷನ್ ಗೌಡ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು ಕಣಪ್ಪ. ಸಾಕಷ್ಟು ವಿಷಯ ತಿಳ್ಕೊಂಡಂಗಾಯ್ತು. ಹೌದಲ್ವಾ? ಮುಖ್ಯವಾಗಿ ಕಮಲಕ್ಕ, ನಾವ್ ಇವತ್ತೇನ್ ಮಾಡ್ತೀವಿ ಅದು ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ಇದನ್ನ ಯಾರು ಮರೆಯೋ ಹಾಗೆ ಇಲ್ಲ, ನಾವು ಮರೆಯೋ ಹಾಗಿಲ್ಲ, ಬೇರೆಯವರು ಮರೆಯದೇ ಇರಲಿ ಅನ್ನೋದೇ ಈ ಒಂದು ದಿನದ ಒಂದು ಆಶಯ. ಈ ವರ್ಷ ಪೂರ್ತಿ ಈ ರೀತಿನೇ ಇರುವಂತಹ ಪ್ರಯತ್ನ ನಾವು ಮಾಡೋಣ ಖಂಡಿತ. ಮಣ್ಣಿಂದಲೇ ಅನ್ನ, ಮಣ್ಣಿಂದಲೇ ಚಿನ್ನ, ಮಣ್ಣಿಂದಲೇ ಪ್ರಾಣ, ಮಣ್ಣಿಂದಲೇ ಪ್ರಾಣ, ಮಣ್ಣಿಂದಲೇ ಈ ಲೋಕವು ಬಲು ಚೆನ್ನ. ಮಣ್ಣೆ ಕೊಡುವುದು ಹಸಿರನು, ಆ ಹಸಿರೆ ಕೊಡುವುದು ಉಸಿರನು, ಮಣ್ಣೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು ಬೆಳಕನು. ಮಣ್ಣಿನಿಂದಲೇ ಗಿರಿಯು ಸಾಸಿರ, ಮಣ್ಣಿನಿಂದಲೇ ಗಿರಿಯು ಸಾಸಿರ, ಮಣ್ಣಿನಿಂದಲೇ ಕುಡಿಯು ಗೋಪುರ. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ. ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಿ ಎಸ್ ಸುಬ್ರಹ್ಮಣ್ಯ ಹಾಗೂ ಆರ್ ಲೋಕೇಶ್ವರಿ. ಇನ್ನು ಮುಂದೆ ತೋಟಗಾರಿಕೆ ಬೆಳೆಗಳ ಕೃಷಿ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ನಂಜನಗೂಡು ತಾಲೂಕು ಚಿಕ್ಕಯ್ಯನ ಛತ್ರ ಹೋಬಳಿ ಬಿದರಗೂಡಿನ ಕೃಷಿಕ ಬಿಎನ್ ವಿನಯ್. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬಿಎನ್ ವಿಜಯ್, 26 ವರ್ಷದ ತರುಣ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಈ ವಿಷಯದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದು ಒಂದು 3-4 ವರ್ಷ ಬೇರೆ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿ ಅದೆಲ್ಲವನ್ನು ಬಿಟ್ಟು ಇರುವಂತಹ ಒಂದು 7 ಎಕರೆ ಕೃಷಿ ಭೂಮಿ ಇದೆ, ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳೆಗಳನ್ನು ಬೆಳೀಬೇಕು, ಕುಟುಂಬಕ್ಕೆ ಆಧಾರವಾಗಿ ನಿಲ್ಲಬೇಕು ಅನ್ನೋ ಉದ್ದೇಶದಿಂದ ಈ ತರುಣ ಬಿಎನ್ ವಿನಯ್ ಕೃಷಿಯಲ್ಲಿ ಈಗ ತೊಡಗಿಸ್ಕೊಂಡಿದ್ದಾರೆ. ಈಗ ಅವರನ್ನು ಮಾತಾಡ್ಸೋಣ. ವಿನಯ್, ಈಗ 26 ವರ್ಷ, ನಿಮಗೆ ಡಿಪ್ಲೊಮಾ ಮಾಡಿದ್ರಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಈ ಒಂದು ವಿಷಯದಲ್ಲಿ, ಆಮೇಲೆ ಕೆಲಸನೂ ಮಾಡ್ತಾಯಿದ್ರಿ, ಕೃಷಿ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ, ಏನೆಲ್ಲ ಸಂದರ್ಭಗಳು ನಿಮಗೆ ಆ ಕೃಷಿಯನ್ನು ತಿರುಗಿ ನೋಡೋ ಹಾಗೆ ಮಾಡ್ತು? ಸರ್, ಅಂದರೆ ನಾವು ಕೃಷಿ ಭೂಮಿ ಇತ್ತು, ಮಾಡ್ತಾ ಇರಲಿಲ್ಲ. ನಾನು ಜಾಬ್ಗೆ ಹೋಗ್ಬೇಕಾದ್ರೆ ನನಗೆ ಕೃಷಿ ಮೇಲೆ ತುಂಬ ಆಸಕ್ತಿ ಇತ್ತು, ಅದರಿಂದ ಕೃಷಿ ಮಾಡಬೇಕು ಅಂತ ಇತ್ತು. ಅದಕ್ಕೋಸ್ಕರ ನಾವು 1.5 ಎಕರೆ ಬಾಳೆ ಬೆಳೆದ್ವಿ ಫಸ್ಟ್ ಸರಿ. ಅದರಿಂದ ಒಳ್ಳೆ ಆದಾಯ ಗಳಿಸೋದ್ರಿಂದ ನನ್ನ ಕೆಲಸನ ರಿಸೈನ್ ಮಾಡಿ ಮತ್ತೆ ಕೃಷಿಲೇ ಪೂರ್ತಿ ಪ್ರಮಾಣವಾಗಿ ತೊಡಸ್ಕೋಬೇಕಂತ ಕೃಷಿ ಬಂದಿತ್ತು. ಅಂದ್ರೆ 2 ಕಾರಣಗಳಿತ್ತು, ಇನ್ನೊಂದು ಕೃಷಿ ಭೂಮಿಯನ್ನ ನೋಡೋರು ಯಾರು ಇರಲಿಲ್ಲ ಅನ್ನೋದು ಒಂದು ಕಾರಣ, ಇನ್ನೊಂದು ಆದಾಯ ಚೆನ್ನಾಗಿ ಬರುತ್ತೆ ನಾವು ಕಷ್ಟಪಟ್ಟು ಬೆಳೆದ್ರೆ ಅನ್ನೋ ಒಂದು ಉದ್ದೇಶ. ನೀವು ಈ ತರ ಕೃಷಿಗೆ ಬರಬೇಕು ಅಂತ ಯೋಚನೆ ಮಾಡಿದಾಗ ಯಾವ ರೀತಿಯ ಒಂದು ಪರಿಸ್ಥಿತಿ ಇತ್ತು? ಈಗ 4 ವರ್ಷದಿಂದ ಏನೆಲ್ಲ ಬದಲಾವಣೆಗಳನ್ನ ನೀವು ಮಾಡೋದಕ್ಕೆ ಸಾಧ್ಯ ಆಗಿದೆ? ಸರ್, ಕೃಷಿಗೆ ನಾನು ಬರೋಕ್ಕಿಂತ ಮುಂಚೆ ಕಷ್ಟ ಅಂದರೆ ತುಂಬ ಕಷ್ಟ ಇತ್ತು. ನಾವು ಕೃಷಿಗೆ ಬಂದ ಮೇಲೇ ತುಂಬ ಆದಾಯ ಗಳಿಸಿದ್ವಿ ಮತ್ತು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದ್ದೀವಿ ಅಂತ, ಅದಕ್ಕೋಸ್ಕರ ಕೃಷಿಲೇ ಪೂರ್ತಿ ಪ್ರಮಾಣವಾಗಿ ತೊಡಗಿಸ್ಕೋಬೇಕಂತ ಕೃಷಿಗೆ ಬಂದಿದ್ದೀವಿ. ಈಗ 7 ಎಕರೆ ಪ್ರದೇಶದಲ್ಲಿ ಮುಂಚೆ ನಿಮ್ಮ ತಂದೆ ಕೃಷಿ ಮಾಡ್ತಿದ್ರ, ಏನೆಲ್ಲ ಬೆಳೀತಾ ಇದ್ರಿ, ಏನೆಲ್ಲ ಹೊಸದಾಗಿ ನೀವು ಅಳವಡಿಸಿದ್ರಿ ಅಲ್ಲಿ? ಸರ್, ಮುಂಚೆ ಅಂದರೆ ನಮ್ಮ ತಂದೆಯವರು ಕೃಷಿ ಮಾಡ್ತಿರಲಿಲ್ಲ, ಬೇರೆಯವ್ರಿಗೆ ಕೊಟ್ಟಿದ್ರು, ಅವ್ರು ಮಾಡ್ತಾಯಿದ್ರು. ಅವ್ರು ಬಿಟ್ಟಮೇಲೆ ಜನ ಎಲ್ಲ ಇವ್ರು ಮಾಡಲ್ಲ ಬಿಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡ್ತಿರು. ಅದಕ್ಕೋಸ್ಕರ ಯಾಕೆ ಈ ಥರ ಮಾತೆಲ್ಲ ಕೇಳಬೇಕು, ಯಾಕೆ ಕೃಷಿ ಮಾಡಬಾರ್ದು, ಅದರಿಂದ ಏನು ತಪ್ಪು, ನಾನೇ ಯಾಕೆ ಮಾಡಬಾರ್ದು ಅಂತ ಕೃಷಿ ಮಾಡಬೇಕಂತ ಹೊರಟ್ವಿ. ಮತ್ತು ತೆಂಗಿದೆ, ಬಾಳೆ ಇದೆ, ಮತ್ತು ಪಪ್ಪಾಯ ಇದೆ, ಇನ್ನೂ ಸ್ವಲ್ಪ ಕಾಲಿದೆ. ಅದಕ್ಕೆಲ್ಲ ಇವಾಗ ಹೊಸದಾಗಿ ಕಲ್ಟಿವೇಟ್ ಮಾಡಿ ರೆಡಿ ಮಾಡ್ತಿದ್ದೀವಿ. ಈಗ ನಿಮ್ಮ ಕೃಷಿ ಕ್ಷೇತ್ರದಲ್ಲಿ ಬಂದರೆ ಏನೆಲ್ಲ ಬೆಳೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ? ಅಡಿಕೆ ಇದೆ, ತೆಂಗಿದೆ, ಮತ್ತು ಬಾಳೆ ಇದೆ, ಮತ್ತು ಪಪ್ಪಾಯ ಇದೆ. ತೆಂಗು ಸುಮಾರು 58 ಮರಗಳು ಸುತ್ತ ಬೌಂಡ್ರಿನಲ್ಲಿ ನೀವು ಹಾಕಿದ್ದೀರಿ. ಹೌದು ಸರ್. ಅದರ ಒಳಭಾಗದಲ್ಲಿ ಬಾಳೆನಾ? ಅಡಿಕೆ ಇದೆ ಸರ್. ಮುಂಚೆ ಲಾಸ್ಟ್ ಇಯರ್ ಬಾಳೆ ಇತ್ತು, ಇವಾಗ ಅಡಿಕೆ ಹಾಕಿದ್ದೀವಿ. ಅದು ಮಧ್ಯೆ ಇಂಟರ್ ಕ್ರಾಪ್, ಇವಾಗ ಮತ್ತೆ ನೇಂದ್ರ ಬಾಳೆ ಹಾಕಬೇಕಂತ ಇದು ಮಾಡಿದ್ದೀವಿ. ಅಂದರೆ ಇದೆಲ್ಲ ತಂತ್ರಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಮುಂಚೆನೆ ಕೆಲಸ ಮಾಡುವಾಗ್ಲೂ ಕೃಷಿ ಬಂದು ಹೋಗಿ ಮಾಡ್ತಿದ್ರ? ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಕೃಷಿ ಕಡೆ ತುಂಬ ಒಲವಿತ್ತು. ಮತ್ತೆ ಯಾರೇ ಕೃಷಿ ಮಾಡಿದ್ರು ಅಲ್ಲೋಗಿ ನೋಡೋದು, ಅನುಭವ, ಅವ್ರು ಏನ್ ಮಾಡ್ತಾರೆ, ಯಾವ ತರ ಮಾಡ್ತಾರೆ ಅಂತ ತುಂಬಾ ತಿಳ್ಕೊತೈತೆ. ಅದಕ್ಕೋಸ್ಕರ ಹೊಸದಾಗಿ ಏನೆಲ್ಲ ಮಾಡಿದ್ರಿ ಈಗ ನೀವು? ಸರ್, ಅಂದ್ರೆ ಮೊದ್ಲೆಲ್ಲ ಆಯಿ ನೀರೆಲ್ಲ ಇದು ಮಾಡ್ತಿದ್ವಿ. ನಾವು ಪೂರ್ತಿ ಎಷ್ಟು ಜಮೀನಿದೆ ಅಷ್ಟಕ್ಕೂ ಡ್ರಿಪ್ ಇರಿಗೇಷನ್ ಮಾಡಿಸ್ತೀವಿ, ಬೋರ್ವೆಲ್ ಎಲ್ಲ ಮಾಡಿಸ್ತೀವಿ. ಅದರಿಂದ ತುಂಬ ಇಂಪ್ರೂವ್ಮೆಂಟ್ ಮಾಡಿಸಿ. ಖುಷಿ ಇದೆ ಒಟ್ಟಿನಲ್ಲಿ? ಹೌದು ಸರ್, ಕೃಷಿಗೆ ಬಂದಿದ್ದು ತುಂಬ ಖುಷಿ ಇದೆ. ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಿಮ್ಗೆ ಆಸೆ ಇದೆಯಾ? ಹೌದು ಸರ್. ಏನ್ ಕೆಲಸ ಏನ್ ಬೇಡ, ಹೊರಗಡೆ ಏನ್ ಬೇಕಾಗಿಲ್ಲ ಸರ್. ಏನೆಲ್ಲ ಯಂತ್ರಗಳನ್ನ ನೀವು ಬಳಕೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸರ್? ಟಿಲ್ಲರ್ ಅದೇ ಮೇನ್ ಜಾಸ್ತಿ, ಅದ್ಬಿಟ್ರೆ ಯಂತ್ರ ಜಾಸ್ತಿ ಯೂಸ್ ಮಾಡಲ್ಲ. ಟ್ರ್ಯಾಕ್ಟರ್ ಎಲ್ಲ ಹೊರಗಡೆಯಿಂದ ಬಾಡಿಗೆ ಮಾಡ್ಕೊಂಡಿದ್ ಮಾಡ್ತೀವಿ. ಈ ಹೊಸದಾಗಿ ಅಡಿಕೆ ಸಸಿಗಳನ್ನ ಹಾಕ್ಸಿದೀನಿ ಅಂತ ಹೇಳಿದ್ರಿ, 1500 ಸಸಿಗಳು ಎಲ್ಲಿಂದ ತಂದ್ರಿ ಸರ್? ಇದನ್ನ ನಾವು ತುಮಕೂರಿಂದ ತಂದಿದ್ದೆ ಸರ್. ಏನೆಲ್ಲ ಕೃಷಿ ಕೆಲಸಗಳನ್ನ ನೀವು ಕಲ್ತಿದ್ದೀರಿ ವಿನಯ್ ಹೇಳಿ ಸರ್? ಅಂದ್ರೆ ಯಾವ ಟೈಮ್ಗೆ ಗಿಡಗಳನ್ನ ಅಬ್ಸರ್ವ್ ಮಾಡೋದಾಗಿರ್ಬೋದು, ಅದಕ್ಕೆ ಏನ್ ಬೇಕು, ಯಾವ ಅಂಶ ಕಡಿಮೆ ಆಗಿದೆ, ಇವಾಗ ಸಾರಜನಕ ರಂಜಕ ಮೆಗ್ನೀಷಿಯಂ ಸಲ್ಫರ್ ಅದನ್ನ ಅರ್ತು ಅದಕ್ಕೆ ಒದಗಿಸಿ ಉತ್ತಮವಾದ ಬೆಳೆ ಬೆಳಿಬೇಕಂತ ಹೊರಟಿ. ನಿಮ್ಮ ದಿನಚರಿ ಹೆಂಗಿರುತ್ತೆ ಬೆಳಿಗ್ಗೆ ಸಂಜೆ ತನಕ ಕೃಷಿಗೆ ಸಂಬಂಧಪಟ್ಟ ಹಾಗೆ? ಕೃಷಿ ಸಂಬಂಧಪಟ್ಟ ಬೆಳಗ್ಗೆ ನಾವು ಎದ್ದ ತಕ್ಷಣ ದಿನಚರಿ ಮುಗಿಸಿದ ತಕ್ಷಣ ಫಸ್ಟ್ ಹೋಗೋದೆ ತೋಟಕ್ಕೆ ಸರ್. ತೋಟಕ್ಕೆ ಹೋಗಿ ಕಾಯಿ ಏನ್ ಬಿದ್ದಿದೆ ಅದೆಲ್ಲ ನೋಡಿ ತೆಗ್ದಾಕಿ, ಕರೆಂಟ್ ಇದ್ರೆ ವಾಟರ್ ಯಾವ್ದಕ್ಕೆ ಆನ್ ಮಾಡ್ಬೇಕೆಲ್ಲ ನೋಡಿ, ಮತ್ತೆ ಮನೆಗೆ ಬಂದು ಟಿಫನ್ ಮಾಡಿ, ಮತ್ತೆ ಇನ್ನು ಉಳಿದ ಏನ್ ಕೆಲಸ ಇರುತ್ತೆ ಅದನ್ನ ಮಾಡ್ತೀವಿ ಸರ್. ಏಲಕ್ಕಿ ಬಾಳೆನೂ ಸಹ ಒಂದ್ 2 ಎಕರೆ ಪ್ರದೇಶದಲ್ಲಿ ನಿರಂತರವಾಗಿ ಬೆಳೀತಾ ಇದ್ದೀರಿ? ಹೌದು ಸರ್. ಹೇಳಿ, ಬಾಳೆ ಬೆಳೆಯಲ್ಲಿ ಒಳ್ಳೆ ಇಳುವರಿ ಬರಬೇಕಾದ್ರೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಸರ್? ಯಾವುದೇ ಬೆಳೆ ಆದ್ರೂ ನಾವು ಅತಿ ಹೆಚ್ಚು ಕೆಮಿಕಲ್ ಯೂಸ್ ಮಾಡೋದು ತುಂಬಾ ಪ್ರಾಬ್ಲಮ್ಮು, ಅದರಿಂದ ನಾವು ಆದಷ್ಟು ಕೆಮಿಕಲ್ನ ಕಡಿಮೆ ಮಾಡಬೇಕು. ನಾನು ತುಂಬಾ ಲಾಸ್ಟ್ ಇಯರ್ ಎಲ್ಲ ತುಂಬಾ ಯೂಸ್ ಮಾಡ್ತಿದ್ವಿ, ಇಯರ್ ಒಂದು ಅರ್ಧದಷ್ಟು ಕೆಮಿಕಲ್ ಕಡಿಮೆ ಮಾಡಿದ್ವಿ. ಮತ್ತೆ ಬೆಳೆ ನಾವು ನಾಟಿ ಮಾಡೋಕ್ಕಿಂತ ಮುಂಚೆ ಬೇವಿನಿಂಡೆ ಯೂಸ್ ಮಾಡೋದಾಗಿರ್ಬೋದು, ಮತ್ತೆ ಅದಕ್ಕೆ ಗೊಬ್ಬರದ ಜೊತೆ ಸೂಡೋಮೊನಸ್ ಟ್ರೈಕೋಡರ್ಮ ಫೆಸಿಲೋಮೈಸಿಸ್ ಈ ತರದ್ದೆಲ್ಲ ಯೂಸ್ ಮಾಡೋದ್ರಿಂದ ಪ್ಲಾಂಟ್ಸ್ಗಳ ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗೋದ್ರಿಂದ ಬೇಗ ರೋಗಕ್ಕೆಲ್ಲ ತುತ್ತಾಗಲ್ಲ, ಅದರಿಂದ ತುಂಬಾ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ. ನೀವು ಓದಿದ್ದು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್, ಅದನ್ನು ಸಹ ಕೃಷಿಯಲ್ಲಿ ಅನೇಕ ತಂತ್ರಜ್ಞಾನಗಳಲ್ಲಿ ಅಳವಡಿಸುವಂತ ಉಪಕರಣಗಳು ಇದೆ, ಸಾಧ್ಯತೆಗಳು ಇದೆ. ಹೇಳಿ, ಈ ಒಂದು ನಿಮ್ಮ ತಿಳುವಳಿಕೆ ಕೃಷಿಗೆ ಯಾವ ತರ ಏನಾದ್ರು ಪ್ರಯೋಜನಕ್ಕೆ ಬಂತ? ಹೆಂಗೆ ಪ್ರಯೋಜನಕ್ಕೆ ಬಂತ ಅನ್ನೋದ್ಕಿಂತ ಅದು ಇನ್ನೂ ಇದ್ ಮಾಡಿಲ್ಲ, ಅದ್ ಮುಂದೆ ಅದನ್ನ ಅಳವಡಿಸ್ಕೋಬೇಕು ಅಂತ ಗೊತ್ತಿದೆ ನಿಮ್ಗೆ, ಇದೆಲ್ಲ ಮಾಡಬಹುದು. ಹೌದು, ನೀರು ನಿರ್ವಹಣೆಗೆ ಹೌದು, ಆಟೋಮೆಟಿಕ್ ಆಗಿರ್ಬೋದು, ಮತ್ತೆ ಯಾವುದೇ ಮೋಟರ್ ಕಂಡೀಷನ್ ಚೆಕ್ ಮಾಡೋದಾಗಿರ್ಬೋದು, ಎಲ್ಲದಕ್ಕೂ ನಾವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದ್ರಿಂದ ಉಪಯೋಗ ಪಡ್ಕೋಬಹುದು ಅಂತ. ಏನ್ ಬೇಜಾರೇನಿಲ್ವಾ ಕೃಷಿ ಮಾಡ್ತಿರೋದಕ್ಕೆ ನಿಮಗೆ? ಇಲ್ಲ ಸರ್, ಬೇಜಾರಿಲ್ಲ, ಅಂತ ಖುಷಿ ಇದೆ. ನಾನು ಮಾಡ್ತಿರೋ ಜಾಬ್ ಬಿಟ್ಟು ಕೃಷಿಗೆ ಬಂದಿದ್ದೀನಿ. ಖುಷಿಯಾಗಿದ್ದೀರಿ? ಹೌದು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾರುಕಟ್ಟೆ ಬಗ್ಗೆ ಏನೆಲ್ಲ ತಿಳುವಳಿಕೆಯನ್ನ ಮೂಡಿಸ್ಕೊಂಡಿದ್ದೀರಿ ವಿನಯ್ ನೀವು? ಸರ್, ನಾವು ಎಷ್ಟೇ ಚೆನ್ನಾಗಿ ಬೆಳೆದ್ರು ಚೆನ್ನಾಗಿ ಬೆಳೆದಿಲ್ಲ ಅಂದ್ರೂ ಅದೇ ರೇಟ್ ಪರ್ಚೇಸ್ ಮಾಡೋದ್ರಿಂದ ನಾವು ಒಳ್ಳೆ ಗುಣಮಟ್ಟ ಕೊಟ್ರು ನಮಗೆ ಅದಕ್ಕೆ ತಕ್ಕಂತ ಬೆಲೆ ಸಿಗಲ್ಲ ಅನ್ನೋದೊಂದು ದೊಡ್ಡ ಪ್ರಾಬ್ಲಮ್. ಅದಕ್ಕೇನು ಪರಿಹಾರ? ಏನು ಪರಿಹಾರ ಅಂದ್ರೆ, ನಾವು ಯಾವುದೇ ಕಸ್ಟಮರ್ ಆಗಿರಲಿ ನಾವು ಹಿಂಗೆ ಕ್ವಾಲಿಟಿ ಹಿಂಗೆ ಕೊಡ್ತೀವಿ ಅಂತ ಫಸ್ಟೇ ಅವ್ರ ಜೊತೆ ಮಾತುಕತೆ ಮಾಡ್ಕೊಂಡು ಕೃಷಿ ಮಾಡಿ ಅವ್ರಿಗೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಆದಾಯ ಗಳಿಸ್ಬೋದು ಅಂತ. ಏನು ಈ ರಾಸಾಯನಿಕಗಳನ್ನ ಕಡಿಮೆ ಮಾಡೋ ಬಗ್ಗೆ ನೀವು ಮಾತಾಡಿದ್ರಿ, ಕಡಿಮೆ ಮಾಡ್ತಾ ಇದ್ದೀನಿ ಅಂತ, ಈ ರೀತಿ ಎಲ್ಲ ತಿಳುವಳಿಕೆ ನಿಮ್ಗೆ ಬಂದಿದ್ದು ಹೆಂಗೆ? ಸ್ವಂತ ಅನುಭವನೋ ಅಥವಾ ನಿಮ್ಮ ತಂದೆ ಮಾಡ್ತಿದ್ದ ಕೃಷಿ ಕ್ರಮಗಳ ಅಥವಾ ಬೇರೆ ಕಡೆ ನೋಡಿ ಕಲ್ತಿದ್ದ ಹೇಗೆ? ಸರ್, ಬೇರೆ ಕಡೆ ತುಂಬಾ ಕಡೆ ನೋಡ್ತಿದ್ದೀನಿ, ಇವಾಗ ಆರ್ಗ್ಯಾನಿಕ್ ಎಲ್ಲ ಇಂಪ್ರೂವ್ ಆಗ್ತಿರೋದ್ರಿಂದ ರಾಸಾಯನಿಕ ಯೂಸ್ ಮಾಡೋದು ಕಡಿಮೆ ಮಾಡ್ತಿದ್ದಾರೆ. ನಾವು ಯಾಕೆ ಮಾಡಬಾರ್ದು? ಮತ್ತೆ ಎಷ್ಟು ದಿನ ನಾವು ಹಿಂಗೆ ಮಾಡಿದ್ರೆ ಮುಂದೆ ಮಣ್ಣೆಲ್ಲ ಹಾಳಾಗ್ಬಿಟ್ರೆ ಮುಂದೆ ಫ್ಯೂಚರ್ಗೂ ಬೆಳೆ ಬೆಳೆಯೋದು ತುಂಬಾ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಆರ್ಗ್ಯಾನಿಕ್ಗೆ ಕನ್ವರ್ಟ್ ಆಗಬೇಕು ಅಂತ ಇದು ಮಾಡ್ತೀವಿ. ನೀರಾವರಿ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡು? ನೀರಾವರಿ ವ್ಯವಸ್ಥೆ ತುಂಬ ಇದೆ ಸರ್, ಒಂದು ಬೋರ್ ಇದೆ, ಅದು ನಾವು ಎಷ್ಟು ಇವಾಗ ಒಂದು 3 ವರ್ಷದಿಂದ ಬೋರ್ ಮಾಡಿಸಿದ್ದು, 18 ಅಡಿಗೆ ನೀರು ಸಿಕ್ಕಿದೆ, ತುಂಬಾ ಒಂದು 3-4 ಇಂಚ್ ನೀರಿದೆ, ಅದರಿಂದ ನೀರದಂತೂ ಯಾವುದೇ ಕೊರತೆ ಇಲ್ಲ. ಇನ್ನು ಹೊಸ ಹೊಸ ತಂತ್ರಜ್ಞಾನಗಳು ತಳಿಗಳು ಇವುಗಳ ಬಗ್ಗೆ ಎಲ್ಲ ವಿಶ್ವವಿದ್ಯಾನಿಲಯಗಳು ಸಂಶೋಧನಾ ಸಂಸ್ಥೆಗಳು ಇಲಾಖೆ ಕೃಷಿ ತೋಟಗಾರಿಕೆ ಇಲಾಖೆಯವರೆಲ್ಲ ಅವಾಗವಾಗ ಕ್ಷೇತ್ರೋತ್ಸವಗಳು ಕಾರ್ಯಾಗಾರಗಳನ್ನೆಲ್ಲ ನಡೆಸ್ತಾ ಇರ್ತಾರೆ, ಆ ಥರದ್ದು ಏನಾದ್ರು ಭಾಗವಹಿಸಿ ಕಲ್ತಿದ್ದು ಅಳವಡಿಸಿದ್ದು ಏನಾದ್ರು ಇದೆಯಾ? ಆ ಥರದ್ದು ಯಾವುದೂ ಭಾಗವಹಿಸಿಲ್ಲ ಸರ್, ನಾನು ಇತ್ತೀಚೆಗೆ ಕೃಷಿಗೆ ಬಂದಿರೋದ್ರಿಂದ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಲ್ಲ. ಬಟ್ ಕೃಷಿ ಇಲಾಖೆಯಿಂದ ಸಾಕಷ್ಟು ಮಾಹಿತಿ ಪಡೆದಿದ್ದೀನಿ, ಅದರಿಂದನೇ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗಿದೆ. ಈಗ ನಿಮ್ಮ ತಂದೆಯವರು ಈಗಲೂ ಕೃಷಿ ಮಾಡ್ತಾರೆ? ಹಾಂ, ಮಾಡ್ತಾರೆ ಸರ್. ವಿನಯ್, ಈಗ ಒಂದು ವಿಚಾರ ಬರುತ್ತೆ ನಿಮಗೆ, ಆದಾಯದ ಅಂಶವನ್ನು ನಾವು ಗಮನದಲ್ಲಿಟ್ಕೊಂಡು ಹೆಚ್ಚು ಬೆಲೆಯನ್ನು ಪಡ್ಕೊಳ್ಬೇಕಾದ್ರೆ ತೋಟಗಾರಿಕೆ ಬೆಳೆಗಳು ವಾಣಿಜ್ಯ ಬೆಳೆಗಳು ಇವುಗಳು ಬೇಕಾಗುತ್ತೆ. ನಿಮಗೆ ನೀವು ತಿಳ್ಕೊಂಡಿರೋ ಹಾಗೆ ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಆದಾಯ ಕೊಡ್ತಿರೋಂಥ ಬೆಳೆ ಯಾವುದು ಸರ್? ತೆಂಗು ಮತ್ತೆ ಬಾಳೆ ಸರ್, ನಮ್ಮ ಕ್ಷೇತ್ರದ ಆದಾಯ ಕೊಡ್ತಿರೋ ಬೆಳೆ ಅಂದರೆ. ಹೇಗೆ ಬಾಳೆ ನಿರ್ವಹಣೆ ಯಾವ ಥರ ಮಾಡ್ತೀರಿ, ಗೊಬ್ಬರ ಯಾವಾಗ ಕೊಡ್ತೀರಿ, ಎಲ್ಲಿ ಮಾರುಕಟ್ಟೆ ಮಾಡ್ತೀರಿ, ಅದನ್ನೇನು ಸಸಿ ಎಲ್ಲಿ ತರ್ತೀರಿ, ಅಂಗಾಂಶ ಕೃಷಿ ವಿಧಾನದಲ್ಲಿ ಏನಾದರೂ ಪಡ್ಕೊಂಡು ಸಸಿನ ಹೇಗೆ? ಇಲ್ಲ ಸರ್, ಅಂಗಾಂಶ ಕೃಷಿಯನ್ನು ಉಪಯೋಗ ಮಾಡಿಲ್ಲ ನಾವು. ಗೆಡ್ಡೆಗಳನ್ನೇ ಒಳ್ಳೆ ತೋಟದಿಂದ ಆಯ್ಕೆ ಮಾಡಿ ತಂದು ಬೆಳೆದಿದ್ದು, ಅದು ಅತ್ಯುತ್ತಮವಾಗಿ ಬಂದಿದ್ದರಿಂದ ನಮ್ಮ ತೋಟದಲ್ಲೇ ಒಂದು ಖರೀದಿ ಮಾಡಿದ್ದಾರೆ. ಫಸ್ಟಿಂದ ಕೊನೆ ತನಕನೂ ಮತ್ತೆ ಅದೇ ಗೆಡ್ಡೆನ ತಗೊಂಡು ನಾವು ಟ್ರೀಟ್ಮೆಂಟ್ ಮಾಡಿ ಸೂಡೋಮೋನಸ್ ಟ್ರೈಕೋಡರ್ಮ ಆ ಥರದಿಂದ ಡಿಸೀಸಸ್ ಫ್ರೀ ಮಾಡಿ ಮತ್ತೆ ಅದನ್ನ ಕಲ್ಟಿವೇಟ್ ಮಾಡೋದ್ರಿಂದ ಅತಿ ಹೆಚ್ಚು ರೋಗಕ್ಕೆ ತುತ್ತಾಗದೇ ಇರೋದ್ರಿಂದ ಒಳ್ಳೆ ಇಳುವರಿ ಪಡಿತಿದ್ದೀವಿ. ಯಾವ ಅಂತರದಲ್ಲಿ ನೀವು ಗುಳಿಗಳು ಮಾಡಿ ನೆಟ್ಟಿದ್ದೀರಾ ಸಸಿಗಳನ್ನು? ಸರ್, ನಾವು 6x6 ಮಾಡಿದ್ದೀವಿ. ಈಗ ನೇಂದ್ರ ಬಾಳೆ ನೀವು ಆಸಕ್ತಿ ವಹಿಸ್ತಾ ಇದ್ದೀರಿ, ಏನು ಕಾರಣ? ಅಂದ್ರೆ ಅಡಿಕೆಗೆ ನೆರಳುಗೋಸ್ಕರ ಬೇಕು, ಮತ್ತೆ ಇನ್ನೊಂದು ಖರ್ಚು ಕಡಿಮೆ ಆದಾಯ ಹೆಚ್ಚಿರುತ್ತೆ ಅನ್ನೋದೊಂದಿದೆ ಸರ್. ನೇಂದ್ರ, ಈ ಮಿಶ್ರ ಬೆಳೆ ಪದ್ಧತಿ ಹೆಚ್ಚು ಲಾಭದಾಯಕ ಮತ್ತೆ ಅನುಕೂಲಕರ, ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಬಹಳ ಸಮಗ್ರವಾಗಿ ಬಳಸ್ಕೊಂಡಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇದೆ. ನೀವು ಮಿಶ್ರ ಕೃಷಿ ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ದೀರಿ, ಏನೆಲ್ಲ ನಾವು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ, ಏನೆಲ್ಲ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಸರ್, ಇವಾಗ ನಾವು ಬಾಳೆ ಹಾಕಿರೋದ್ರಿಂದ ಅದನ್ನು ಪೂರ್ತಿ ತೆಂಗೆಲ್ಲ ತೆಂಗು ಮತ್ತೆ ಮುಂದೆ ಮುಂದೆ ಅದು ಗ್ರೋತ್ ಆದಷ್ಟು ನೆಕ್ಸ್ಟ್ ಅಂತರ್ ಬೆಳೆಯಾಗಿ ಯಾವ್ದ್ಯಾವ್ದು ಬೆಳೆ ಹಾಕ್ಬೋದು ಅದನ್ನೆಲ್ಲ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಯೋಜನೆಗಳಿದೆ? ಹೌದು ಸರ್, ತುಂಬಾ ಯೋಜನೆ ಇದೆ. ಹಸು ಕರು ಇದೆಯಾ ಮನೆಯಲ್ಲಿ? ಇಲ್ಲ ಸರ್. ಮತ್ತೆ ಗೊಬ್ಬರದ ಅಗತ್ಯಗಳೆಲ್ಲ ಎಲ್ಲಿಂದ ಹೇಗೆ ನೀವು? ಸರ್, ಹೊರಗಡೆಯಿಂದ ಖರೀದಿ ಮಾಡ್ತಿದೀವಿ, ಮುಂದೆ ಹಸು ಸಾಗಾಣಿಕೆ ಮಾಡ್ಬೇಕಂತ ಇದ್ ಮಾಡಿ ಆಸೆ ಇದೆ. ಮಣ್ಣು ಪರೀಕ್ಷೆ ಮಾಡಿಸಿದಾರ ಗೊತ್ತಾ? ಮಣ್ಣು ಪರೀಕ್ಷೆ ಮಾಡಿಸಿಲ್ಲ, ಮುಂದೆ ಮಾಡಿಸ. ಇಲ್ಲ, ತಂದೆ ಮಾಡ್ತಿರೋದಕ್ಕೂ ನೀವು ಅನ್ಕೊಂಡಿರೋದಕ್ಕೂ ಏನ್ ಬದಲಾವಣೆಗಳನ್ನು ತರಬಹುದು ವಿನಯ್ ನಿಮ್ಗೆ ಅನ್ಸುತ್ತೆ? ಸರ್, ಅಂದ್ರೆ ಅವಾಗ ತುಂಬಾ ಕೆಮಿಕಲ್ ಯೂಸ್ ಮಾಡೋರು ನಮ್ ತಂದೆ ಅವರೆಲ್ಲ ಮಾಡ್ಬೇಕಾದ್ರೆ, ಅದರಿಂದ ಮುಂದೆ ಸ್ವಲ್ಪ ಆರ್ಗ್ಯಾನಿಕ್ ಕನ್ವರ್ಟ್ ಆಗೋದ್ರಿಂದ ತುಂಬಾ ಉಪಯುಕ್ತ ಆಯ್ತಿದೆ, ಮತ್ತೆ ಮಣ್ಣು ಫಲವತ್ತತೆ ಹೆಚ್ಚುತ್ತೆ. ನೀವು ಅವ್ರಿಗೆ ಹೇಳಿದ್ರ ಈ ತರ ರಾಸಾಯನಿಕಗಳನ್ನ ಬಳಕೆ ಮಾಡೋ ತಪ್ಪು ಅಂತ? ಹೌದು, ಹೇಳಿದ್ದೀನಿ. ಬಟ್ ಒಂದೇ ಸರಿ ನಾವು ಆರ್ಗ್ಯಾನಿಕ್ ಹೋಗೋದ್ರಿಂದ ಇಳುವರಿ ಪಡಿಯಕ್ ಆಗಲ್ಲ, ಅದರಿಂದ ಅಂತಂತವಾಗಿ ಕಡಿಮೆ ಮಾಡಿ ನಾವು ಆರ್ಗ್ಯಾನಿಕ್ ಕನ್ವರ್ಟ್ ಮಾಡ್ಬೇಕಂತ. ಏನ ಈ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ನಿಮ್ಗೆ ಹೆಂಗನ್ಸುತ್ತೆ? ತೆಂಗು ಏನು ನೀವೇ ಮಾರ್ತೀರಾ ಅಥವಾ ಎಷ್ಟು ಇಳುವರಿ ಬರುತ್ತೆ ಸಾಮಾನ್ಯವಾಗಿ ಒಂದು ಗಿಡದಲ್ಲಿ? ಸರ್, ತೆಂಗು ಒಂದು ಗಿಡದಲ್ಲಿ ಸಾಮಾನ್ಯವಾಗಿ ನಮಗೆ 1800-2000 ರೂಪಾಯಿ ಅಷ್ಟು ಬೆಳೆಸ್ಬೋದು ವರ್ಷದಲ್ಲಿ. ತುಂಬಾ ಒಳ್ಳೆ ಚೆನ್ನಾಗಿ ಇಳುವರಿ ಬರ್ತಿದೆ. ತೆಂಗಂತೂ ನಾವು ಯಾವುದೇ ಗೊಬ್ಬರ ಹಾಕಿಲ್ಲ, ಏನಿಲ್ಲ, ನೈಸರ್ಗಿಕವಾಗಿ ತಗೋತೀವಿ. ಏನ್ ಅಂತರದಲ್ಲಿ ಇದೆ ಸರ್ ತೆಂಗು? 25-25 ಅಂತರದಲ್ಲಿ ಇದೆ, ಬಾರ್ಡರ್ ಕ್ರಾಪ್ ಇರೋದ್ರಿಂದ. ಒಳಗಡೆ ಈಗ ನೀವು ಬಾಳೆ ಅಡಿಕೆ ಏನ್ ರೇಟ್ ಸಿಕ್ಕಿತ್ತು ಬಾಳೆ ಎಲ್ಲ? ಸರ್, ಬಾಳೆ ಅವಾಗ ನಮ್ಗೆ 39-49 ಸಿಕ್ಕಿತ್ತು. ಪರವಾಗಿಲ್ಲ ಅನ್ಸುತ್ತಾ? ಹೌದು ಸರ್. ಈ ಲೆಕ್ಕಾಚಾರನು ನೀವು ಗಮನಿಸಿದೀರಾ ಯಾವ ಬೆಳೆಯಿಂದ ಯಾವ ಸಂದರ್ಭದಲ್ಲಿ ಮಾರಿದ್ರೆ ಎಷ್ಟು ಕಾಸ್ಟ್ ಬರುತ್ತೆ ಅಂತ? ಹೌದು ಹೌದು ಸರ್. ಆದ್ರೂ ಈ ವರ್ಷಕ್ಕಿಂತ ಕಳೆದ ಬಾರಿನೇ ಒಳ್ಳೆ ರೇಟ್ ಇತ್ತು. ಇನ್ನು ಏನೆಲ್ಲ ಮಾಡ್ಬೇಕು ಅಂತ ಆಸೆ ಇದೆ ವಿನಯ್? ಸರ್, ನಾವೊಂದು ಪೌಲ್ಟ್ರಿ ಫಾರ್ಮ್ ಮಾಡ್ಬೇಕು ಮತ್ತೆ ಪಶು ಸಂಗೋಪನೆ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡಿದ್ದೀರಾ? ಹೌದು. ಒಳ್ಳೇದು. ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ 3 ಸಾರಿ ಹೇಳಿ ಕಾರ್ಯಕ್ರಮ ಕೇಳ್ತಿರುವಂತಹ ನಿಮ್ಮಂತ ಯುವಕರು ಏನಾದರೂ ಒಂದು ಮಾಹಿತಿ ವಿನಿಮಯಕ್ಕೆ ನಿಮ್ಮನ್ನ ಸಂಪರ್ಕಿಸೋಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ. 8310-53-2092 ಮತ್ತೊಮ್ಮೆ ಹೇಳ್ತಿದ್ದೀನಿ, 8310-53-2092 8310-53-2092 ವಿನಯ್, ಈಗ ನರೇಂದ್ರ ಬಾಳೆ ಹಾಕಬೇಕು ಅಂತ ನೀವು ಯೋಚನೆ ಮಾಡಿದ್ದೀರಿ. ಅದರ ಬೇಕಾದಂತಹ ಗಿಡ್ಡೆಗಳನ್ನೆಲ್ಲ ಎಲ್ಲಿಂದ ತಂದ್ರಿ, ಏನು ವ್ಯವಸ್ಥೆ? ಸರ್, ಇನ್ನ ತಂದಿಲ್ಲ, ಇವಾಗ ಹೋಗಿ ಎಲ್ಲ ನೋಡಿದೀವಿ. ಅದನ್ನ ಇವಾಗ ನಾಳೆ ಎಲ್ಲ ನಾಡಿದ್ದು ನೋಡಿದೀವಿ ಅಂದ್ರೆ ಏನೆಲ್ಲ ಅಂಶಗಳನ್ನ ಗಮನಿಸ್ಬೇಕು? ಒಂದು ಅಂದ್ರೆ ತೋಟಕ್ಕೆ ಹೋದ್ರೆ ಯಾವ್ದಾದ್ರು ರೋಗ ಇದೆಯಾ ಅಂತ ಫಸ್ಟ್ ಗಮನಿಸ್ಬೇಕು, ಮತ್ತೆ ಬುಡ ಜಾಸ್ತಿ ಹುಳ ಏನಾದ್ರು ತಿಂದಿದೆಯಾ ಅಂತ ಫಸ್ಟ್ ಗಮನಿಸ್ಬೇಕು. ಅದನ್ನ ನೋಡಿ ತೋಟ ಚೆನ್ನಾಗಿದ್ದು ಒಳ್ಳೆ ಇಳುವರಿ ಬಂದು ರೋಗ ಇಲ್ಲದೆ ಇರೋ ತೋಟದಿಂದ ಕಂದನ್ ತಗೊಂಡ್ ಹಾಕಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ಬೇರೆ ಬೇರೆ ತೋಟಗಳಿಗೆ ನೀವು ಹೋಗ್ತಾ ಇರ್ತೀರಾ? ಹೌದು ಸರ್, ಹೋಗ ನೋಡ್ತೀವಿ. ಏನೆಲ್ಲವನ್ನ ಆ ರೀತಿ ನೋಡಿ ಕಲ್ತಿದ್ದೀರಿ ಇದ್ವರ ನೀವು? ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಇದು ತೋಟ ರೋಗ ಇದಾಗಿದೆಯಾ, ಇಲ್ಲ ಗೊಬ್ಬರ ಪ್ರಾಬ್ಲಮ್ ಇಂದ ಇಳುವರಿ ಬಂದಿಲ್ವಾ, ಇವ್ರೆ ಏನ್ ಮಾಡೋರ, ನೀರ್ ಪ್ರಾಬ್ಲಮ್ ಆಗಿದೆಯಾ, ಅದನ್ನ ಅರ್ತು ಆದಷ್ಟು ನಾವು ರೋಗ ಇಲ್ಲದೆ ಇರೋ ತೋಟದಿಂದ ಕಂದನ್ನ ತಗೊಂಡ್ಬಂದು ನಾಟಿ ಮಾಡಕ್ಕೆ ಇದು ಮಾಡ್ತೀವಿ. ಅಂದ್ರೆ ನೋಡಿದ್ರೆ ನಿಮ್ಗೆ ವಿಷಯ ಏನು ಅಂತ ಗೊತ್ತಾಗುತ್ತೆ. ಹೌದು ಸರ್, ಗೊತ್ತಾಗುತ್ತೆ ಅಷ್ಟು ನಿಮಗೆ ಬಂದಿದೆ ಸರ್. ಏನ್ ಹೇಳ್ತಾರೆ ನಿಮ್ಮ ತಂದೆಯವರು ನೀವು ಕೃಷಿಯನ್ನ ಈ ರೀತಿ ಮುಂದುವರಿಸೋದ್ರ ಬಗ್ಗೆ? ಸುಮ್ಮನೆ ಅಲ್ಲಿ ಹೋಗಿ ಬೇರೆ ಕಡೆ 10,000 15,000 ಕೆಲಸ ಮಾಡೋದಕ್ಕಿಂತ ಕೃಷಿನೇ ಉತ್ತಮವಾದ ರೀತಿಲಿ ಮಾಡಿದ್ರೆ ಒಳ್ಳೆ ಆದಾಯನ ಗಳಿಸ್ಬೋದಂತೆ. ಅವ್ರಿಗೂ ಸಮಾಧಾನ ಇದೆ. ಹೌದು, ಸಮಾಧಾನ ಇದೆ. ಆಗ್ಲಿ, ನಿಮ್ಗೆ ಎಲ್ಲಾ ರೀತಿಯ ಯಶಸ್ಸಿಗ್ಲಿ, ಎಲ್ಲ ಪ್ರಯತ್ನಗಳು.